ವ್ಯವಸ್ಥೆ ಕಾಪಾಡುವುದು ಮೊದಲ ಆದ್ಯತೆ, ನೂತನ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್. ಬೆಂಗಳೂರಿನಲ್ಲಿ ಎರಡನೇ ಜಿ20 ವಾಣಿಜ್ಯ ಹೂಡಿಕೆ ಕಾರ್ಯಕಾರಿ ಗುಂಪಿನ ಸಭೆ ಮುಕ್ತಾಯ. ಮತ್ತು ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯದಲ್ಲೇ ಚಿತ್ರದುರ್ಗ ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿ ಅನುಭವದ ಕುರಿತು ರಾಮಣ್ಣ ಅವರೊಂದಿಗೆ ಸಂದರ್ಶನ, ಬಳಿಕ ಆರೋಗ್ಯ ಮಾಹಿತಿ ಕೇಳುವಿರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇವರ ವತಿಯಿಂದ ಕನ್ಯಾನ ಸದಾಶಿವ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಅಡ್ಯಾರ್ ಗಾರ್ಡನ್ನಲ್ಲಿ ಮೇ 27 ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳ ಯಕ್ಷಗಾನ ಸ್ಪರ್ಧೆ ಯಕ್ಷಧ್ರುವ ಪಟ್ಲ ಸಂಭ್ರಮ 2023 ಹಾಗೂ ಮೇ 28 ವಿಶೇಷ ಆಹ್ವಾನಿತರಾಗಿ ಕಿಚ್ಚ ಸುದೀಪ್ ಹಾಗೂ ರಿಷಬ್ ಶೆಟ್ಟಿ ಕಾಣಿಸಿಕೊಳ್ಳಲಿದ್ದು, ಪ್ರೊಫೆಸರ್ ಎಂಎಲ್ ಸಾಮಗರಿಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಪ್ರದಾನ, ಟ್ರಸ್ಟ್ನ ಸಾಧಕ ಮಹಾಪೋಷಕರಾದ ಪ್ರಕಾಶ್ ಶೆಟ್ಟಿ ಹಾಗೂ ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿ ಅವರಿಗೆ ಗೌರವಾರ್ಪಣೆ ನಡೆಯಲಿದೆ. ಸರ್ವರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಅರುಣ್ಯ ಫೌಂಡೇಶನ್ ಹಾಗೂ ದಾಸ್ ಕುಡ್ಲೆ ಈವೆಂಟ್ಸ್ ಪ್ರಸ್ತುತಿ ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಕರಾವಳಿ ಕೋಯಲ್ ಚಾಂಪಿಯನ್ಸ್ 2023 ಮೇ 31 ಜೂನ್ 1 ಮಂಗಳೂರು ಪುರಭವನದಲ್ಲಿ. ಕೇಳುಗರೆ, ಇದೀಗ ಕೇಳಿ ತರಕಾರಿ ಕೃಷಿ ಅನುಭವದ ಕುರಿತು ರಾಮಣ್ಣ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಸಾವಯವ ಕೃಷಿಕರಾದಂಥ ರಾಮಣ್ಣ ಕಣಿಯೂರು ಅವರು. ಮುಖ್ಯವಾಗಿ ತರಕಾರಿಯನ್ನು ಬೆಳೆಸಿ ವ್ಯಾಪಾರ ಮಾಡುವುದು ಅವರ ಕ್ರಮ. ಸಾವಯವ ಪದ್ಧತಿಯಲ್ಲೇ ತರಕಾರಿಯನ್ನು ಬೆಳೆಸಿ ಪ್ರತಿ ಭಾನುವಾರದಂದು ಮಂಗಳೂರಿನಲ್ಲಿ ತಂದು ಮಾರ್ತಾರೆ. ಒಟ್ಟಾರೆಯಾಗಿ ಅವರ ಸಾವಯವ ಕೃಷಿಯ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯುವ. ನಮಸ್ಕಾರ ರಾಮಣ್ಣವರೇ. ನಮಸ್ಕಾರ ರಾಮಣ್ಣವರು. ನೀವು ಏನೇನು ತರಕಾರಿ ಎಲ್ಲ ಬೆಳಿತೀರಿ? ಈಗ ನಾವು ತರಕಾರಿ ಕೆಲವು ಆಯ್ದ ತರಕಾರಿಯನ್ನು ತುಂಬ ಬೆಳೀತಾ ಇದ್ದೇವೆ. ಅದರಲ್ಲಿ ನಮಗೆ 3 ಹಂತವಾಗಿ ತರಕಾರಿ ಎಲ್ಲ ಉಂಟು. ಗಡ್ಡೆ ತರಕಾರಿ, ಸೊಪ್ಪು ತರಕಾರಿ ಮತ್ತು ಬಲ್ಲಿ ತರಕಾರಿ, ಇಂಥದೆಲ್ಲ ವೆರೈಟಿಯನ್ನು ಬೆಳೀತಾ ಇದ್ದೇವೆ. ಈಗ ನಾವು ಸೊಪ್ಪು ತರಕಾರಿ ಆದರೆ ಒಂದು ಅದು ವರ್ಷ ಪೂರ್ತಿ ಕೆಲವೆಲ್ಲ ಬರ್ತದೆ ಇರ್ತದೆ, ಅರಿವೆ ಸೊಪ್ಪು ಮತ್ತು ಇದರಲ್ಲೆಲ್ಲ ಬರ್ತದೆ ಅದು. ಮತ್ತು ಇದು ಗಡ್ಡೆ ತರಕಾರಿ ಆದರೆ ಅದು ಮಳೆಗಾಲದಲ್ಲಿ ಆಗುವಂಥ ತರಕಾರಿ, ಅದು ಒಂದು 6 ಬೆಲೆ, ಅದನ್ನೊಂದು ಮಾಡ್ತೇವೆ. ಈಗ ಮತ್ತೆ ಎನಿ ಸೀಸನ್ನಲ್ಲಿ ಆಗುವಂಥ ತರಕಾರಿ ಎಲ್ಲ ಇದೆ, ಅದರಲ್ಲಿ ಬದನೆ ಆಗಲಿ, ಸೋರೆ ಆಗಲಿ, ಅಲಸಂದೆ ಆಗಲಿ, ಚೀನಿ ಆಗಲಿ, ಕುಂಬಳ ಆಗಲಿ, ಇಂಥದೆಲ್ಲ ವೆರೈಟಿ ತರಕಾರಿಗಳೆಲ್ಲ ವರ್ಷ ಪೂರ್ತಿ ಬೆಳೆಯುವಂಥ ತರಕಾರಿಗಳು. ನೀವು ಈ ತರಕಾರಿಗಳನ್ನೆಲ್ಲ ಬೆಳೆದು ಅಲ್ಲೇ ಮಾರುವಂಥ ಪದ್ಧತಿಯನ್ನು ಇಟ್ಕೊಂಡ್ರೆ ಅಥವಾ ಮಂಗಳೂರಿಗೆ ತಂದು ಮಾರುವಂಥ? ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಾರಕ್ಕೆ 1-2-3 ಕೊಯ್ಯುವಂಥ ತರಕಾರಿ ಇದೆ, ಅದರಲ್ಲಿ ಹೀರೆ, ಬೆಂಡೆ, ಇಂಥದ್ದು ಅಲಸಂದೆ, ಇಂಥದನ್ನೆಲ್ಲ ವಾರದಲ್ಲಿ 2-3 ಕೊಯ್ಯಬೇಕಾಗ್ತದೆ. ಅದನ್ನು ಹತ್ರದಲ್ಲೆಲ್ಲ ಸ್ವಲ್ಪ ಕೊಡ್ತೇವೆ ನಾವು, ಮತ್ತು ಮನೆ ಬಳಕೆಗೆ ಇಂಥದ್ದೆಲ್ಲ ಅಲ್ಲಿ ಎಲ್ಲ ಆಗುತ್ತೆ. ಮತ್ತೆ ವಾರದ ಪೂರ್ತಿಯಾಗುವಂತ ತರಕಾರಿ ಇದೆ, ಅದನ್ನೆಲ್ಲ ಇಲ್ಲಿ ನಾವು ತಂದು ಮಾರಾಟ ಮಾಡ್ತಿದ್ದೇವೆ. ಸರಿ, ಈಗ ತರಕಾರಿಯ ಬೆಳೆಸುವ ಬಗ್ಗೆ ಹೇಳುದಿದ್ರೆ, ನೀವು ಎಷ್ಟು ವರ್ಷಗಳಿಂದ ಈ ತರಕಾರಿಯನ್ನು ಬೆಳೆಸ್ತಾ ಇದ್ದೀರಿ? ನಾನು ಅಂದ್ರೆ ಒಂದು 30 ವರ್ಷದಿಂದ ನಾವು ತರಕಾರಿ ಬೆಳೆಯನ್ನು ಬೆಳೆಸ್ತಾ ಇದ್ದೇವೆ. ಅದರಲ್ಲಿ ನಾವು ಸಾವಯವ ತರಕಾರಿಯನ್ನು ಒಂದು 20 ವರ್ಷದಿಂದ ಸಾವಯವದಲ್ಲೇ ನಾವು ತರಕಾರಿಯನ್ನು ಬೆಳೀತಾ ಇದ್ದೇವೆ. ಈ ತರಕಾರಿಯಲ್ಲಿ ಮೊದಲಿಗೆ ನೀವು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದು ಎಲ್ಲಿ, ಹೇಗೆ? ಅಂದ್ರೆ ನಮ್ಮ ಮೂಲ ಸ್ಥಾನ ಒಟ್ಟಿಗೆ ತಂದೆಯೊಟ್ಟಿಗೆ ನಾವು ಶಾಲೆಗೆ ಒಟ್ಟಿಗೆ ಹೋಗುವಾಗ ತರಕಾರಿಯನ್ನು ಭತ್ತ ಬೆಳೀತಿದ್ದೇವೆ. ಆಗ ಭತ್ತದೊಟ್ಟಿಗೆ ಭತ್ತ ಕೊಯ್ದು ನಂತರ ತರಕಾರಿ ಬೆಳೆಯುವಂತ ಕ್ರಮ, ಅದ್ರ ದ್ವಿದಳ ಧಾನ್ಯ ಮತ್ತೆ ಕೆಲವು ತರಕಾರಿಗಳನ್ನ ಸೌತೆ ಆಗಲಿ ಅಲ್ಲ ಸಣ್ಣ ಸ್ವಲ್ಪ ಅದು ತಕ್ಕ ಮಟ್ಟಿಗೆ ನಾವು ಬೆಳೀತಿದ್ದೇವೆ. ಅದನ್ನು ಸ್ವಲ್ಪ ನೋಡಿ ನೋಡಿ ಮತ್ತೆ ಸ್ವಲ್ಪ ಜಾಸ್ತಿ ಮಾಡುವ ಅಂತ ಅಲ್ಲಿಂದ ನಮಗೆ ಶುರುವಾಯಿತು. ಆವತ್ತಲ್ಲಿ ನಾವು ಸ್ವಲ್ಪ ರಾಸಾಯನಿಕದಲ್ಲಿ ಇದ್ದು ನಮಗೆ ಗೊತ್ತಿರಲಿಲ್ಲ ಅರಿವು ಇಂಥದ್ದೆಲ್ಲ, ಆ ಥರ ನಾವು ಬೆಳೀತಾ ಇದ್ದೇವೆ. ಅದರ ನಂತರ ಪರಿಣಾಮ ಅದರ ಗೊತ್ತಾಯ್ತು ನನಗೆ, ಅಂದರೆ ಇದು ನಾನು ಸ್ವಲ್ಪ ಇದಾದಾಗ. ಈಗ ಮೊದಲಿಗೆ ನೀವು ರಾಸಾಯನಿಕ ಗೊಬ್ಬರ ಎಲ್ಲ ಹಾಕ್ತಾ ಇದ್ರಿ ಅಂತ ಹೇಳಿದರು, ಆಗಿನ ಬೆಳೆ ಒಳ್ಳೆ ಬರ್ತಾ ಇತ್ತ ಹೇಗೆ? ಆಗ ಆದರೆ ಒಮ್ಮೆ ನಮಗೆ ಫಸಲು ಬರ್ತಿತ್ತು ಅಷ್ಟೇ, ಅದಕ್ಕೆ ರೋಗ ಎಲ್ಲ ಬರ್ತಾ ಇತ್ತು, ಅದು ಅಷ್ಟು ನಮಗೆ ಇದು ಆಗ್ತಾ ಇರಲಿಲ್ಲ. ಅದಾಗ ನಿಮಗೆ ಅಷ್ಟಾಗುವಾಗ ಈ ಸಾವಯವದಲ್ಲಿ ಬೆಳೆಯುವ ಅಂತ ಯಾರು ಹೇಳಿದರು? ಅಂದರೆ ನಮಗೆ ಒಂದು ಸಾವಯವದಲ್ಲಿ ನಮಗೆ ಬೆಳೀಬೇಕು, ದನ ಸಾಕಬೇಕು, ಅದರ ಒಟ್ಟಿಗೆ ನಾವು ಒಂದು ಗೊಬ್ಬರದಲ್ಲಿ ಮಾಡಿದರೆ ಸ್ವಲ್ಪ ಬರ್ತದೆ, ಅದು ಏನು ಇದು ಆಗುವುದಿಲ್ಲ ಅಂತ ನಮಗೆ ಮೂಲ ಹೇಳಿದರು ಒಬ್ಬರು. ಅಂಥವರು ನಾನು ಬೆಳೆಸಿದಂತ ಇದಾಯಿತು. ಮತ್ತೆ 2006-07 ನಮ್ಮ ಕೃಷಿ ಪರಿವಾರ ಅಂತ ಆಯಿತು. ಅದರ ಒಟ್ಟಿಗೆ ನಮಗೆ ಅದರ ಸಹಕಾರದ ಪೂರ್ತಿ ನಮಗೆ ಅದು ಸ್ವಲ್ಪ ತರಬೇತಿ ಅದು ಇದೆಲ್ಲ ಆಯಿತು, ಸಾವಯವದ ಬಗ್ಗೆ ಏನು ಅಂತ ನಮಗೆ ಅರಿವು ಮಾಡಲಿಕ್ಕೆ ಶುರುವಾಯಿತು. ಅಲ್ಲಿಂದ ನಮ್ಮದು ಸಾವಯವ ಇದು ಶುರುವಾಯಿತು ನಮ್ಮದು. ಈಗ ಸಾವಯವದಲ್ಲಿ ನೀವು ಫಸ್ಟಿಗೆ ಬೆಳೆಸಬೇಕು ಹೇಳುವಾಗ ಮೊದಲಿಂದಲೂ ನೀವು ರಾಸಾಯನಿಕದಲ್ಲಿ ಬೆಳೆಸಿ, ಇದರಲ್ಲಿ ಒಂದು ಸಲ ಇದಕ್ಕೆ ಪರಿವರ್ತನೆ ಮಾಡುವಾಗ ಈ ಫಸಲಿನಲ್ಲಿ ಏನಾದರೂ ವ್ಯತ್ಯಾಸ ಇದು ಕಂಡದ್ದು ಉಂಟು ಫಸ್ಟಿಗೆ? ನಾವು ಮೂಲತಃ ನಮ್ಮ ಇದರಲ್ಲಿ ಸಾವಯವದಲ್ಲಿ ಇದೇ ಮಾಡ್ತಾ ಇದ್ದೆ, ಗೊಬ್ಬರ ಬೂದಿ ಅಂಥದ್ದೆಲ್ಲ ಭತ್ತ ಬೆಳೆಯುವಾಗಲಿ ಅದೇ ಮಾಡ್ತಾ ಇದ್ದೆ. ಅದರ ನಂತರ ಸ್ವಲ್ಪ ಕೆಮಿಕಲ್ ಹಾಕಿದರೆ ಬರ್ತದೆ, ಯಾರೋ ಸ್ವಲ್ಪ ಇದು ಮಾಡಿ ಅದೆಲ್ಲ ನಾವು ಪ್ರಚಂದಗಳು ಅದೆಲ್ಲ ಶುರುವಾಯಿತು ನಮಗೆ, ಅದು ಬರ್ತದೆ ಹಾಗೆ ಹೀಗೆ ನಮಗೆ ಅದರ ಪೂರ್ತಿ ಅದರ ಅನುಭವ ಇರಲಿಲ್ಲ. ಅದು ಮತ್ತೆ ನಮಗೆ ಕ್ರಮೇಣ ಆಯಿತು, ನಾವು ಸುಮ್ಮನೆ ಭೂಮಿಗೆ ವಿಷ ಆಗ್ತಿದ್ದೇವೆ, ನಮ್ಮ ಕೈಯಾರಿ ವಿಷ ಆಗ್ತಾಯಿದ್ದೇವೆ, ಮತ್ತು ನಾವು ವಿಷ ತಿಂತೇವೆ ಅಂತ ಆಯಿತು, ಹಾಗೆ ಅಲ್ಲಿಗೆ ನಿಲ್ಲಿಸಲಿಕ್ಕೆ ಆಯಿತು. ಈಗ ಸಾವಯವ ತರಕಾರಿಯನ್ನು ಬೆಳೆಸುವುದು ಹೇಳಿದರೆ, ಈಗ ವರ್ಷಪೂರ್ತಿ ಬೆಳೆಯುವಂಥ ತರಕಾರಿ ಹೇಗೆ ನೀವು ಬೆಳೆಸುವಂಥ ಕ್ರಮ? ಈಗ ತೊಂಡೆ ಇರಬಹುದು ಅಥವಾ ಬದನೆ ಇರಬಹುದು ಅಥವಾ ಕುಂಬಳ ಇಂಥದ್ದನ್ನೆಲ್ಲ ಬೆಳೆಸುವಂಥದ್ದು ಹೇಗೆ? ತೊಂಡೆ ಬೆಳೆಸಬೇಕಾದ್ರೆ ನಮಗೆ ಸಾಧಾ ಜೂನ್ ಜುಲೈ ತಿಂಗಳಲ್ಲಿ ಅದನ್ನು ನಾಟಿ ಮಾಡಬೇಕು. ನಾಟಿ ಅಂದರೆ ಅದು ಕೋಲು ಇದು ಸಿಗ್ತದೆ ದಂಟು, ಅದನ್ನು ನಾವು ಮೊಳಕೆ ಮಾಡಿ ಅದೊಂದು ವರ್ಷ ಪೂರ್ತಿ ಬೆಳೆಯಾಗುವಂಥದ್ದು ಒಂದು ವರ್ಷಕ್ಕೆ, ಅದಕ್ಕೆ ಚಪ್ಪರ ಹಾಕಿ ಬಸ್ಸಲೆ ಅಂಥದ್ದೆಲ್ಲ ಒಂದು ವರ್ಷ ಪೂರ್ತಿ ಇರ್ತದೆ. ಕೆಲವು ತರಕಾರಿಗಳು ಒಂದು 6 ತಿಂಗಳಲ್ಲಿ ಬರುವಂಥದ್ದು ಉಂಟು, ಒಂದು 2 ಸಲ ವರ್ಷಕ್ಕೆ 3 ಸಲ ಬೀಜ ಹಾಕುವಂಥ ತರಕಾರಿಯಲ್ಲೇ ಉಂಟು. ಈಗ ಸೋರೆಕಾಯಿ, ಹೀರೆಕಾಯಿ, ಪಡುವಲಕಾಯಿ ಒಂದು 6 ತಿಂಗಳು ಬರ್ತದೆ ಅಷ್ಟೇ, ಅದು ಹೆಚ್ಚು ಬರುವುದಿಲ್ಲ. ಆದರೆ ಕೊಯ್ಲು ಅದೊಂದು ಅಷ್ಟು ನಾಟಿ ಆದರೆ ಅದು ಸಿಗ್ತಾ ಇರ್ತದೆ. ಈಗ ಒಂದು 2 ತಿಂಗಳಲ್ಲಿ ಆದರೆ ಸೌತೆ, ಮುಳ್ಳು ಸೌತೆ, ಬೆಂಡೆ ಮಾತ್ರ ಒಂದು 3 ತಿಂಗಳೇ ಇರೋದು, ಅದಕ್ಕಿಂತ ಹೆಚ್ಚು ಬರುವುದಿಲ್ಲ ಅದು, ಅಂಥದ್ದೆಲ್ಲ ಇರುತ್ತೆ ಅದು. ಈಗ ತರಕಾರಿಯನ್ನು ಬೆಳೆಯುವ ಕ್ರಮದ ಬಗ್ಗೆ ಹೇಳುತ್ತಿದ್ರೆ, ಈಗ ಈ ಸಾವಯವದಲ್ಲಿ ಮೊದಲಿಗೆ ಹೇಗೆ ಇದನ್ನು ಬೆಳೆಸುವಂತಹ ವ್ಯವಸ್ಥೆಗಳು? ಈಗ ನಾವು ಸಾವಯವದಲ್ಲಿ ನಾವು ಮಣ್ಣನ್ನು ಶುರುವಿಗೆ ಅದ ಮಾಡಿಕೊಳ್ಬೇಕು. ಅದ ಮಾಡೋದಂದ್ರೆ ನಮಗೆ ಶುರುವಿಗೆ ಸುಣ್ಣ, ಕೈಬೇವಿನ ಹಿಂಡಿ ಮತ್ತು ಅದರಲ್ಲಿ ಹುಲ್ಲು ಅದು ಇದನ್ನೆಲ್ಲ ಮಾಡಿ ಸ್ವಲ್ಪ ಸ್ಲರಿ ಕೊಟ್ಟು ಸ್ವಲ್ಪ ದಿನ ಇಡಬೇಕಾಗ್ತದೆ, ನಾವು ಇಡಬೇಕು. ಅದರ ನಂತರ ಅದಕ್ಕೆ ಬಿತ್ತನೆಲ್ಲ ಮಾಡಬೇಕಾಗ್ತದೆ ಇಂಥದ್ದೆಲ್ಲ. ಅದು ಬೀಜ ಇದು ಮೊಳಕೆ ಬಂದು ಸ್ವಲ್ಪ ಅದು ಫಸಲು ಬರುವ ಮಧ್ಯದಲ್ಲಿ ಅದರಲ್ಲಿ ಸ್ವಲ್ಪ ನಾವು ಬೇರೆದಕ್ಕೆ 2ನೇ ಗೊಬ್ಬರ ಕೊಡಬೇಕಾಗ್ತದೆ. ಅದಕ್ಕೆ ಅಂಥದ್ದಕ್ಕೆ ಒಂದು 3 ಸಲ ಗೊಬ್ಬರ ಕೊಟ್ಟರೆ ಸಾಕಾಗ್ತದೆ. ಬೇಸಿಗೆಯಲ್ಲದೆ ವಾರಕ್ಕೆ ದಿನ ಪ್ರತಿದಿನ ನೀರು, ಕೆಲವು ತರಕಾರಿಗೆ ಬುಡಕ್ಕೆ, ಕೆಲವು ತರಕಾರಿಗೆಲ್ಲ ಸ್ಪ್ರೇ ಮೇಲಿಂದ ಸ್ಪ್ರೇ ಮಾಡಬೇಕಾಗ್ತದೆ. ಮೇಲಿಂದ ಸ್ಪ್ರೇ ಮಾಡಬೇಕಾದ ತರಕಾರಿ ಯಾವುದು? ಈಗ ಮೇಲಿಂದ ಸ್ಪ್ರೇ ಮಾಡಬೇಕಾದ್ರೆ ಮುಳ್ಳು ಸೌತೆಗೆ ನಾವು ಮೇಲಿಂದಲೇ ಸ್ಪ್ರೇ ಮಾಡಬೇಕು, ಬಸಳೆ ಸೊಪ್ಪಿಗೆ ಪ್ರತಿದಿನ ಮೇಲಿಂದ ಸ್ಪ್ರೇ ಮಾಡಬೇಕು, ಅರಿವೆ ಸೊಪ್ಪು ಅಂಥದಕ್ಕೆ ದಿನ ಮೇಲೆ ಸ್ಪ್ರೇ ಮಾಡಬೇಕು. ಈಗ ಬುಡಕ್ಕೆ ಆದರೆ ನಾವು ಈಗ ಸೌತೆ, ಸೋರೆಕಾಯಿ, ಕುಂಬಳಕಾಯಿ ಅದಕ್ಕೆ ಬುಡಕ್ಕೆ ಮಾತ್ರ ನೀರು ಕೊಟ್ಟರೆ ಸಾಕಾಗ್ತದೆ, ಅದು ಮೇಲಿಂದ ಚಿಮ್ಮಿದ್ರೆ ಅದು ಆಗುವುದಿಲ್ಲ. ಸರಿ, ನೀವು ಹೇಳಿದ್ರಿ ಗೊಬ್ಬರ ಹಾಕಬೇಕು ಅಂತ, ಯಾವ ಗೊಬ್ಬರವನ್ನು ಎಷ್ಟು ಹಾಕ್ತೀರಿ? ಈಗ ನಮಗೆ ಶುರುವಿಗೆ ಮಣ್ಣನ್ನು ಅದ ಮಾಡಿ ನಾವು ಹಟ್ಟಿ ಗೊಬ್ಬರನ ಸ್ವಲ್ಪ ನೇರ ಹಟ್ಟಿಯಿಂದ ನಾವು ಗೊಬ್ಬರ ಹಾಕಬಾರ್ದು, ಮತ್ತೆ ಅದು ಮತ್ತೆ ಕಾಂಪೋಸ್ಟ್ ಗೊಬ್ಬರ ಸ್ವಲ್ಪ ಹಾಕಬೇಕಾಗ್ತದೆ, ಮತ್ತೆ ಹಸಿರೆಲೆ ಗೊಬ್ಬರ, ಹಸಿರು ಸೊಪ್ಪು ಸಿಕ್ಕಿದ್ರೆ, ತರ ಎಲೆ ಸಿಕ್ಕಿದ್ರೆ ಅಂತದೆಲ್ಲ ಹಾಕಿದ್ರೆ ಒಳ್ಳೇದು ನಮಗೆ. ಈಗ ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳಿದ್ರಿ, ಕಾಂಪೋಸ್ಟ್ ಗೊಬ್ಬರ ನೀವೇ ಮಾಡ್ತೀರಾ ಹೇಗೆ? ಹೌದು, ನಾವೇ ಸ್ವಂತ ಮಾಡ್ತೇವೆ. ನಾವು ಹೇಗೆ ಅದು ಅದು ಕಾಂಪೋಸ್ಟ್ ಅಂದ್ರೆ, ನಾವೀಗ ಸೆಗಣಿಯನ್ನು ಒಂದು ಗುಂಡಿಯಾಗಿ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಸೆಗಣಿ ಹಾಕಿ ಅದನ್ನು ಸ್ವಲ್ಪ ಇದು ಹಾಕಿದ್ರೆ ಅದು ಕಾಂಪೋಸ್ಟ್ ಆಗ್ತದೆ. ತನ್ನಿಂದ ನನಗೆ ಒಂದು 6 ತಿಂಗಳ ಅವಧಿಯಲ್ಲಿ ಕಾಂಪೋಸ್ಟ್ ಆಗ್ತದೆ ಅದು. ಆಮೇಲೆ ಅದನ್ನು ಅದನ್ನು ತೆಗೆದು ನಾವು ಅದಕ್ಕೆ ಗಿಡಗಳಿಗೆಲ್ಲ ಹಾಕ್ಬೇಕಾಗ್ತದೆ. ಹಟ್ಟಿ ಗೊಬ್ಬರವನ್ನು ಹಾಗೆ ಹಾಕಬಾರದು ಹೇಳಿದ್ರೆ? ಹೌದು. ಅದನ್ನು ಕಾಂಪೋಸ್ಟ್ ಮಾಡಿ ಹಾಕಬೇಕು, ಹೇಗೆ ಅದು? ಅದು ಹಟ್ಟಿ ಗೊಬ್ಬರವನ್ನು ನಾವು ಒಂದು ತರಕಾರಿ ಹಾಕ್ಬೇಕಾದ್ರೆ ಯಾವುದಕ್ಕೆ ಒಂದು ವಾರ ಆದ್ರೂ, ಒಂದು 10 ದಿವಸ ಆದ್ರೂ ಬೇರೆ ಕಡೆ ರಾಶಿ ಹಾಕಿ ಮತ್ತೆ ಹಾಕ್ಬೇಕು. ಅಂದ್ರೆ ಅದು ಶೂಗೆ ಅದ್ರ ಗ್ಯಾಸಿನ ಅಂಶ ಅದರಲ್ಲೆಲ್ಲ ಇರ್ತದೆ, ಅದಕ್ಕೋಸ್ಕರ ಅದು ಆಗುದಿಲ್ಲ, ಗಿಡ ಒಳ್ಳೇದು ಬರುವುದಿಲ್ಲ. ಈಗ ಇದಕ್ಕೆ ಹಟ್ಟಿ ಗೊಬ್ಬರ ಮತ್ತೆ ಈ ಕಾಂಪೋಸ್ಟ್ ಅಲ್ಲದೆ ಬೇರೆ ಯಾವ್ದಾದ್ರು ಗೊಬ್ಬರ ಹಾಕುವಂತ ಕ್ರಮ ಉಂಟಾ? ನಾವು ಹೊರಗಿಂದು ಅಂದ್ರೆ ನಾವು ಅದು ಈಗ ಸಾವಯವದಲ್ಲಿ ಸಿಗುವಂತ ಗೊಬ್ಬರ ಕಡಿಮೆ. ನಾವು ಗೋ ಆಧಾರಿತ ಕೃಷಿ ನಮ್ಮ ಮತ್ತೆ ನಾವೇ ತಯಾರಿ ಮಾಡುವಂತ ಗೊಬ್ಬರವನ್ನೇ ನಾವು ಹಾಕ್ತಾ ಇದ್ದೇವೆ. ಸರಿ, ಅಂತ ಹೇಳಿದ್ರೆ ಈಗ ಕೋಳಿ ಗೊಬ್ಬರ ಅಥವಾ ಈ ತರದನ್ನ ಎಲ್ಲ ನಾವು ಹೊರಗಿಂದ ತಂದು ಇಷ್ಟವರೆಗೆ ಹಾಕ್ಲಿಲ್ಲ. ಇದರಲ್ಲೇ ಸಾಕಾಗ್ತದೆ, ಸಾಕಾಗ್ತದೆ. ಈ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಕೀಟ ಮತ್ತು ರೋಗಗಳ ಬಾಧೆ ಬರುವುದಿಲ್ವಾ? ಹೇಗೆ ಬರುತ್ತದೆ? ತುಂಬಾ ಬರುವಂತದ್ದು. ಯಾವ್ದೆಲ್ಲ ಬರ್ತದೆ? ಈಗ ಕೀಟ ಅಂದ್ರೆ ನಮಗೆ ಕೆಲವು ಅಲಸಂದೆಗೆ ಕೆಂಪು ಮೂತಿ ಹುಳ ಅದೆಲ್ಲ ಬರ್ತದೆ. ಈಗ ಕೆಲವು ಬೊಂಬೂಚ ಬರ್ತದೆ, ಕೆಲವೆಲ್ಲ ಫಂಗಸ್ ಎಲ್ಲ ಬರ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯ ಔಷಧಿಯಲ್ಲಿ ಬರಬೇಕಾಗ್ತದೆ. ಈಗ ಬೊಂಬೂಚ ಬಂದರೆ ನಾವು ಇಂಗನ್ನು ಸ್ವಲ್ಪ ಸ್ಪ್ರೇ ಮಾಡಿದರೆ ಅದರಲ್ಲಿ ಸ್ವಲ್ಪ ಇಂಗನ್ನು ಒಂದು ಸ್ವಲ್ಪ ಇಷ್ಟು ಗ್ರಾಮ್ ಅನ್ನು ತೆಗೊಂಡು ಒಂದು 10 ಗ್ರಾಮ್ 15 ಗ್ರಾಮ್ ಇಂಗನ್ನು 1 ಲೀಟರ್ ನೀರಿಗೆ ಸ್ಪ್ರೇ ಮಾಡಿದರೆ ಬೊಂಬೂಚ ಎಲ್ಲ ಹೋಗ್ತದೆ. ನಾವು ಮತ್ತೆ ಅದು ಫಂಗಸ್ ಎಲ್ಲ ಬಂದರೆ ಸ್ವಲ್ಪ ಮಜ್ಜಿಗೆ ಇದೆಲ್ಲ ಬಂದರೆ ಸ್ವಲ್ಪ ಫಂಗಸ್ ಎಲ್ಲ ಹೋಗುತ್ತೆ. ಮತ್ತೆ ಕೆಲವೆಲ್ಲ ಕೀಟ ನಮಗೆ ಗೊತ್ತಾಗದ ರೀತಿ ಕೆಲವೆಲ್ಲ ಕೀಟ ರಾತ್ರಿ ತಿನ್ನುವಂಥದ್ದೆಲ್ಲ ಇದಕ್ಕೆ. ಅದಕ್ಕೆ ನಾವೊಂದು ತರದ ಕಷಾಯ ನಾನೇ ತಯಾರು ಮಾಡಿದ್ದೇನೆ. ಯಾವ ತರದ ಕಷಾಯ ಅಂದ್ರೆ, ನಾನು ನನಗೆ ಕೂತಕೊಂಡು ಯೋಚನೆ ಆಯ್ತು, ಯಾವ ಸೊಪ್ಪನ್ನು ಹುಳ ತಿನ್ನುವುದಿಲ್ಲ, ಅದರಿಂದಲೇ ಒಂದು ಕಷಾಯ ರೀತಿ ಮಾಡಿದ್ರೆ ಅದು ಸ್ಪ್ರೇ ಮಾಡಿದ್ರೆ ಹೇಗೆ ಅಂತ ನನ್ನೊಂದು ಅನುಭವ ಆಯ್ತು. ಅದನ್ನು ನಾನು ಮಾಡಿದ್ದೇನೆ, ಮಾಡಿದ್ರೆ ನನಗೆ ಅದು ಪ್ರಯೋಜನಕಾರಿ ಆಗಿದೆ. ಯಾವ ಸೊಪ್ಪನ್ನು ನೀವು ಹೇಗೆ ಮಾಡಿದ್ರಿ? ನಾನಂದ್ರೆ ಉದಾಹರಣೆಗೆ ಒಂದು ಗೊಬ್ಬರ ಸೊಪ್ಪನ್ನು ಹುಳ ತಿನ್ನುವುದಿಲ್ಲ, ಈಗ ಕೆಸುವಿನ ಎಲೆಯನ್ನು ಯಾವುದು ತಿನ್ನುವುದಿಲ್ಲ, ಕಾಸರಗಾಯಿ ಸೊಪ್ಪನ್ನು ಯಾವುದು ತಿನ್ನುವುದಿಲ್ಲ, ಮತ್ತೆ ಇದು ಚೆಂಡು ಅಂತ ಹೇಳ್ತಾರೆ ಅದನ್ನು ಯಾವ ಸೊಪ್ಪನ್ನು ತಿನ್ನುವುದಿಲ್ಲ. ಇಂಥದ್ದೆಲ್ಲ ಸೊಪ್ಪನ್ನು ತಿನ್ನದ ಎಲೆಯನ್ನು ನಾವು ಅದಕ್ಕೆ ಗೋಮೂತ್ರದಲ್ಲಿ ಹಾಕಿ ಒಂದು ಡ್ರಮ್ಮಲ್ಲಿ ಹಾಕಿಟ್ಟೆ, ಅದು ಒಂದು 10-20 ದಿನದಲ್ಲಿ ಅದು ಕಾಸರಗಾಯಿ ಸೊಪ್ಪು ಇಂಥದ್ದೆಲ್ಲ ಸೊಪ್ಪನ್ನೆಲ್ಲ ಒಂದು 10-20 ದಿನದಲ್ಲಿ ಕಲೆಕ್ಟ್ ಆಗಿರುವಾಗ ಅದು ತನ್ನದೇ ಕಷಾಯ ರೂಪದಲ್ಲಿ ಬರ್ತದೆ. ಎಲ್ಲ ಸೊಪ್ಪನ್ನು ಒಂದರಲ್ಲಿ ಹಾಕಿ ಹಾಕಿದ್ದೇವೆ, ಗೋಮೂತ್ರದಲ್ಲಿ ಹಾಕಿ ಒಂದರಲ್ಲಿ ಹಾಕಿ ಅದನ್ನು ನಾವು ಸ್ಪ್ರೇ ಮಾಡಿದ್ರೆ ಅದು ಸಾಧಾರಣ ಒಂದು 6 ತಿಂಗಳೆಲ್ಲ ಅದು ಸ್ಪ್ರೇಗೆ ನಮಗೆ ಒಮ್ಮೆ ಮಾಡಿದ ಇದು ಆಗುತ್ತೆ. ಅದು ಅಂತ ಹೇಳಿದ್ರೆ ಇದನ್ನು ಎಷ್ಟು ಸ್ಪ್ರೇ ಮಾಡಬೇಕಾಗ್ತದೆ? ಅದು 1 ಲೀಟರ್ ಒಂದು 25 ಲೀಟರ್ಗೆಲ್ಲ ಜಾಸ್ತಿಯೇ ಕೊಡ್ಬೋದು, ಅಷ್ಟು ಸ್ಟ್ರಾಂಗ್ ಇರ್ತದೆ ಅದು. ಅದು ತುಂಬಾ ಸ್ಮೆಲ್ ಇರ್ತದೆ, ಎಲ್ಲ ಯಾವುದು ಹತ್ತಿರದಕ್ಕೆ ಬರುವುದಿಲ್ಲ. ಈಗ ಸ್ಪ್ರೇ ಮಾಡುವ ವಿಧಾನ ಅಂತ ಹೇಳಿದ್ರೆ ನೀವು ಪಂಪ್ ಅಲ್ಲಿ ಸ್ಪ್ರೇ ಮಾಡುದು ಅಥವಾ ಹೇಗೆ ಅದನ್ನು? ಇದನ್ನಂದ್ರೆ ನಮ್ಮ ಸ್ವಲ್ಪ ಗಿಡ ಆದ್ರೆ ಸಣ್ಣ ಇದರಲ್ಲಿ ಸಾಕಾಗ್ತದೆ, ಜೆಟರ್ ಪಂಪ್ ಅಲ್ಲಿ ಅಂತ ಉಪಯೋಗ ಬರಲಿಲ್ಲ ನಮಗೆ, ಸಣ್ಣ ಸಣ್ಣದ್ರಲ್ಲಿ 1 ಲೀಟರ್ 2 ಲೀಟರ್ ಅಲ್ಲಿ ಸಾಕಾಗ್ತದೆ. ಅದನ್ನು ಸ್ಪ್ರೇ ಮಾಡುವ ಈ ವಿಧಾನ ಅಂದ್ರೆ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು, ಕೀಟಬಾಧೆ ಎರಡೊತ್ತಲ್ಲಿ ಜಾಸ್ತಿ ಬರುದು, ಮಧ್ಯಾಹ್ನದೆಲ್ಲ ಹೊತ್ತಲ್ಲಿ ಬರುವುದಿಲ್ಲ ಬೇಸಿಗೆಯಲ್ಲಿ. ಅದೇ ಮಳೆಗಾಲದಲ್ಲಿ ಇರುತ್ತದೆ, ಅದು ಮಳೆ ಸ್ವಲ್ಪ ನೋಡಿಕೊಂಡು ನಾವು ಸ್ಪ್ರೇ ಮಾಡಿದ್ರೆ ಒಳ್ಳೇದಂತ ನನ್ನೊಂದು ಅನಿಸಿಕೆ. ನೀವು ವರ್ಷವಿಡೀ ಆಗುವಂತಹ ತರಕಾರಿಗಳ ಜೊತೆ ಸೊಪ್ಪನ್ನು ಕೂಡ ಬೆಳೆಸ್ತಾ ಇದ್ದೀರಿ, ಯಾವ್ಯಾವ ಸೊಪ್ಪನ್ನೆಲ್ಲ ಬೆಳೆಸ್ತಾರೆ? ಈಗ ನಾವು ಅರಿವ ಸೊಪ್ಪು ಇದಂತ ಬಸಳೆ ಸೊಪ್ಪು ಅಂತದೆಲ್ಲ ಸಿಗುತ್ತೆ, ನೆಲ ಬಸಳೆ ಅದೆಲ್ಲ ಸಿಗುತ್ತೆ. ಆದರೆ ಅದರೊಟ್ಟಿಗೆ ಇದು ಕೊತ್ತಂಬರಿ ಸೊಪ್ಪು ಅದು ಒಮ್ಮೆ ಪ್ರಯೋಗ ಮಾಡಿದೆ, ಅದು ಆಗುತ್ತೆ ಇಲ್ಲಿ, ಅದು ಬೆಳೆಸಿದ್ದೇವೆ. ಎಲೆಕೋಸು ಮತ್ತು ಹೂಕೋಸು ಅದನ್ನು ಬೆಳೆಸಿದ್ದೇನೆ ಇಲ್ಲಿ ಚಳಿಗಾಲದ ಹೊತ್ತು ಎಲ್ಲ, ಅದು ಆಗಿದೆ. ಅದನ್ನು ವರ್ಷ ವರ್ಷವೂ ಮಾಡ್ತೀರಾ ಹೇಗೆ? ಇಲ್ಲ, ಅದನ್ನು 1 ವರ್ಷದಲ್ಲಿ ಮಾಡಿ ಅದು ನಮಗೆ ಆಗಿದೆ ಆಗ್ತದೆ, ಆದರೆ ತುಂಬ ಲಾಭದಾಯಕ ಅಂತ ನನಗೆ ಅನಿಸ್ಲಿಲ್ಲ. ಅದಕ್ಕೋಸ್ಕರ ಅದನ್ನು ಒಂದು ಅದಂದ್ರೆ ಒಂದು ಗಿಡದಲ್ಲಿ ಒಂದೇ ಆಗುವಂತ ಇದು, ಅದೊಂದು 1/2 ಕೆಜಿ ಬಂದ್ರೆ ನಮ್ಗೆ ಅದಕ್ಕೆ ಅದಕ್ಕಿಂತ ಖರ್ಚು ಜಾಸ್ತಿ ಹೋಗ್ತದೆ ಅಂತ. ಮುಖ್ಯವಾಗಿ ಸೊಪ್ಪು ತರಕಾರಿಯಲ್ಲಿ ನೀವು ಹರಿವೆ ಮತ್ತೆ ಬಸಳೆ ಕೊತ್ತಂಬರಿ ಇದು ಮೂರನ್ನು ಬೆಳೆಸ್ತಾ ಇರುವಂತದ್ದು, ಇದು ವರ್ಷ ಪೂರ್ತಿ ಬೆಳೆಸ್ತೀರಾ ಹೇಗೆ? ಇಲ್ಲ, ಅದು ಅಂದ್ರೆ ಬಸಳೆ ನಮಗೆ ವರ್ಷ ಪೂರ್ತಿ ಮಳೆಗಾಲದಲ್ಲಿ ನೆಟ್ರು ಸಹ ಅದೊಂದು 6-7 ತಿಂಗಳು ಮಾತ್ರ ನಮಗೆ ಸಿಗ್ತದೆ. ಮಳೆಗಾಲ, ಜೋರು ಮಳೆಗಾಲದಲ್ಲಿ ನಮಗೆ ಬಸಳೆ ಅರಿವೆ ಸೊಪ್ಪಿಂದ ಸಿಗುವುದಿಲ್ಲ. ಅದು ಈಗ ಅರಿವೆ ಸೊಪ್ಪು ಅದೇ ದೀಪಾವಳಿ ಕಾಲದ ಮೇಲೇ ಸ್ವಲ್ಪ ಆಗುದು, ಅದಕ್ಕಿಂತ ಮುಂಚೆ ಬರುವುದಿಲ್ಲ. ಒಂದು 2 ತಿಂಗಳು ಅರಿವೆ ಸೊಪ್ಪು ಸಿಗುವುದಿಲ್ಲ ನಮಗೆ. ಮತ್ತೆ ಬಸಳೆ ಸಿಗ್ತದೆ, ನೀರು ಜಾಸ್ತಿ ಇಲ್ಲದ ತೇವಾಂಶ ತುಂಬ ಇದೆ ಎತ್ತರ ಜಾಗದಲ್ಲಿ ಸ್ವಲ್ಪ ಆದ್ರೆ ಬಸಳೆ ವರ್ಷ ಪೂರ್ತಿ ಮಾಡಬಹುದು. ಅದು ಬೇಸಿಗೆ ಅಷ್ಟು ಒಳ್ಳೇದು ಬರ್ತದೆ ಅಂತ ಅಲ್ಲ, ಮಾಡಬಹುದು, ಪ್ರಯತ್ನ ಮಾಡಬಹುದು. ಈ ಹರಿವೆಯಲ್ಲಿ ಬರೀ ಕೆಂಪು ಹರಿವೆ ಮಾತ್ರ ಅಥವಾ ಅಲ್ಲ, ಅದರಲ್ಲಿ 4-5 ವೆರೈಟಿ ಇದೆ ಹರಿವೆಯಲ್ಲಿ. ಬಿಳಿ ಹರಿವೆ, ಕೆಂಪು ಹರಿವೆ, ಹಸಿರು ಹರಿವೆ, ಬೇರೆ ಬೇರೆ ಸುಂದರಿ ಹರಿವೆ, ಬೇರೆ ಬೇರೆ ವೆರೈಟಿ ಹರಿವೆ ಉಂಟು. ನಾಟಿ ಹರಿವೆಯಲ್ಲಿ ತುಂಬಾ ಸಿಗ್ತದೆ ಅದು ಬಿಡುವಂತದ್ದು. ಮತ್ತೆ ದಂಟು ಅದನ್ನು ಮಾಡಬಹುದು, ಆ ತರದ ದಂಟು ಸೊಪ್ಪು ಕೂಡ, ದಂಟು ಸೊಪ್ಪು ಸಹ ಮಾಡಬಹುದು. ಅದೇ ತರ ಗೆಡ್ಡೆ ತರಕಾರಿಗಳನ್ನ ಬೆಳಿತೀರಿ, ಯಾವ್ಯಾವ ಗೆಡ್ಡೆ ತರಕಾರಿಗಳನ್ನ ಬೆಳೆಸ್ತೀರಿ? ಈಗ ಗೆಡ್ಡೆ ಕೆಸು ವಿಧಾನದಲ್ಲಿ ನಾವು ಬೆಳೆಸ್ತೇವೆ. ಸುವರ್ಣ ಗೆಡ್ಡೆ ಬೆಳೆಸ್ತೇವೆ, ಅರಶಿನ ಬೆಳೆಸ್ತೇವೆ, ಶುಂಠಿ ಬೆಳೆಸ್ತೇವೆ, ಇಂಥದೆಲ್ಲ ಗೆಡ್ಡೆ ತರಕಾರಿಗಳನ್ನೆಲ್ಲ ಬೆಳೆಸ್ತೇವೆ ನಾವು. ಗೆಣಸು ಇದು ಬೆಳೆಸಲಿಕ್ಕೆ ಏನಾದರೂ ಕೂಡ ವಿಶೇಷವಾದಂತಹ ವಿಧಾನ ಇಲ್ಲ? ಗಡ್ಡೆ ಬೆಳೆಸಲಿಕ್ಕೆ ಏನಾದ್ರೂ ಇಲ್ಲ, ಮಣ್ಣು ಅದ ಇದ್ರೆ ಸಾಕು ಅದಕ್ಕೆ, ಮಣ್ಣು ಲೂಸ್ಬೇಕು, ಮತ್ತೆ ಜಾಸ್ತಿ ನೀರು ಇರಬಾರ್ದು ಅದಕ್ಕೆ, ಅಂತದಲ್ಲೆಲ್ಲ ಗಡ್ಡೆ ಎಲ್ಲ ಆಗುತ್ತೆ ಅದು. ನೀವು ಎಲ್ಲವನ್ನು ಕೂಡ ಈ ಸೊಪ್ಪು ತರಕಾರಿ ಇರ್ಬೋದು, ತರಕಾರಿ ಇರ್ಬೋದು, ಗೆಡ್ಡೆ ಇದೆಲ್ಲ ಒಟ್ಟಿಗೆ ಬೆಳೆಸ್ತೀರಾ ಅಥವಾ ಬೇರೆ ಬೇರೆಯಾಗಿ ಬೆಳೆಸ್ತೀರಾ? ಅದನ್ನು ಒಟ್ಟಿಗೆ ನಾವು ಕೆಲವೆಲ್ಲ ಮಿಶ್ರ ಬೆಳೆಯಾಗಿ ಬೆಳೆಯುತ್ತೇವೆ, ಕೆಲವು ಇದರಲ್ಲಿ ಒಟ್ಟಿಗೆ ಬೆಳೆಯಲಿಕ್ಕೆ ಆಗುವುದಿಲ್ಲ. ಈಗ ಅರಶಿನ ಮತ್ತೆ ಶುಂಠಿ ಒಂದೇ ಬೆಡ್ಡಲ್ಲಿ ಬೆಳೆಸಲಿಕ್ಕೆ ಆಗುವುದಿಲ್ಲ. ಮತ್ತೆ ಅರಿವೆ ಸೊಪ್ಪು ಮತ್ತೆ ಬಸಳೆ ಸೊಪ್ಪು ಒಂದೇ ಪಾತಿಯಲ್ಲಿ ಬೆಳೆಸಲಿಕ್ಕೆ ಇಲ್ಲ ಅದು. ಈಗ ಅದರ ಒಟ್ಟಿಗೆ ನಾವು ಈಗ ದ್ವಿದಳದ ಬೀಜ ಧಾನ್ಯ ಅಂಥದ್ದೆಲ್ಲ ಹಾಕ್ಬೋದು. ಯಾವುದೆಲ್ಲ? ಈಗ ಅಲಸಂದೆ ಮತ್ತೆ ಇದು ಉದ್ದಿನ ಅಂತದೆಲ್ಲ ಹಾಕ್ಬೋದು. ಅಲಸಂದೆ ಅಂತ ಹೇಳಿದ್ರೆ ಬೀಜಕ್ಕಾಗಿರುವ ಅಲಸಂದೆ? ಹೌದು. ಅದರಲ್ಲಿ ಅಂದ್ರೆ 2 ಸಿಗ್ತದೆ ನಮಗೆ, ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಸಿಗ್ತದೆ. ಅದರ ಒಟ್ಟಿಗೆ ದ್ವಿದಳ ಧಾನ್ಯ ಸಾಧಾರಣ ಎಲ್ಲ ಮಣ್ಣಲ್ಲಿ ಆಗುತ್ತೆ. ಅಂತದಲ್ಲಿ ಹಾಕಿದ್ರೆ ನಮಗೆ ಮಣ್ಣಿದ್ದು ಸ್ವಲ್ಪ ಇದು ಒಳ್ಳೇದಾಗ್ತದೆ ಅಂತ. ಅದನ್ನು ಮಧ್ಯೆ ಮಧ್ಯೆ ಬೆಳೆಸ್ತೀವಿ, ಮಧ್ಯೆ ಮಧ್ಯದಲ್ಲಿ ಬೆಳೆಸ್ತೀವಿ. ಇದಕ್ಕೆ ಎಲ್ಲದಕ್ಕೂ ನೀವು ಹಟ್ಟಿ ಗೊಬ್ಬರ ಮತ್ತೆ ಕಾಂಪೋಸ್ಟ್ ಗೊಬ್ಬರವನ್ನೇ ಬಳಸ್ತಾ ಇರೋದು? ಅಲ್ಲ, ಕೆಲವುದಕ್ಕೆ ನಾವು ಇದಕ್ಕೆ ಸ್ವಲ್ಪ ಸುಡುಮಣ್ಣು, ಅರ್ಧ ಸುಟ್ಟ ಸುಡುಮಣ್ಣನ್ನು ಹಾಕ್ಬೇಕಾಗ್ತದೆ. ನಾವು ಈಗ ಸೌತಿಗಾಗಲಿ ಮುಳ್ಳು ಸೌತೆ ಆಗಲಿ ಸ್ವಲ್ಪ ಇದಕ್ಕೆ ನಮ್ಮ ಶುಂಠಿ ಇದಕ್ಕೆಲ್ಲ ಸ್ವಲ್ಪ ಹಾಕ್ಲೇಬೇಕು, ಇಲ್ಲದ್ರೆ ಆಗುದಿಲ್ಲ. ಅದು ಗೊಬ್ಬರದ ಜೊತೆ ಹಾಕ್ಬೇಕು. ಸುಡುಮಣ್ಣನ್ನ ಮೊದಲೇ ಹಾಕ್ಬೇಕು? ಇಲ್ಲ, ಅದು ಪೂರ್ತಿ ಸುಡಬಾರ್ದು ಮಣ್ಣು. ಸ್ವಲ್ಪ ಒಂದು ಅರ್ಧ ಸುಟ್ರೆ ಸಾಕಾಗ್ತದೆ, ಹೆಚ್ಚು ಸುಟ್ರೆ ಅದರಲ್ಲಿ ಎಂತ ಇಲ್ಲ ಅಂತ. ಸರಿ, ಈ ಸುಡುಮಣ್ಣನ್ನು ಯಾವಾಗ ಕೊಡ್ಬೇಕಿದ್ದನ್ನು? ಈಗ ಸುಡುಮಣ್ಣು ಅಂದ್ರೆ ಕೆಲವಿಗೆ ಕೆಲವುದಕ್ಕೆ ಮಾತ್ರ ಆಗ್ತದೆ, ಎಲ್ಲದಕ್ಕೂ ಸುಡುಮಣ್ಣು ಉಪಯೋಗ ಆಗುದಿಲ್ಲ. ಸೌತೆ ಮುಳ್ಳು ಸೌತೆ ಕೆಲವುದೆಲ್ಲಕ್ಕೆ ಆಗಳಕಾಯಿ ಬೆಳೆಸಬೇಕಾದ್ರೆ ಸುಡುಮಣ್ಣೆ ಹಾಕ್ಬೇಕಾಗ್ತದೆ. ಸುಳುವಿಗೆ ನಾವು ಭೂಮಿಯನ್ನು ಸ್ವಲ್ಪ ಸುಟ್ಟು, ಸ್ವಲ್ಪ ಜಾಸ್ತಿ ಅಲ್ಲ, ಅಂಥದ್ದೆಲ್ಲ ಒಳ್ಳೆ ಬರ್ತದೆ. ಮತ್ತೆ ಗಿಡ ಆಗುವಾಗ ಅದೊಂದು ಮುಳ್ಳು ಸೌತೆ ಯಾವುದಕ್ಕೆ ಒಂದು 20 ದಿನ ಅಂದರೆ ಎಲ್ಲ ಕೆಲಸ ಮುಗಿಬೇಕು. ಅಂಥದ್ದೆಲ್ಲ ಆದರೆ ಒಳ್ಳೇದು ಬರ್ತದೆ ಈ ಬಳ್ಳಿ ತರಕಾರಿಯಲ್ಲಿ, ಕೆಲವೊಂದು 2-3 ವೆರೈಟಿಯ ಜಾತಿಯಲ್ಲಿ. ಈಗ ಈ ಗೆಡ್ಡೆ ತರಕಾರಿಗಳಿಗೆ ಈ ಪ್ರಾಣಿಗಳ ಉಪದ್ರವ ಇಲ್ವಾ? ಇರ್ತದೆ, ಇಲ್ಲಿ ಹೆಗ್ಗಣ ಇಂಥದ್ದೆಲ್ಲ ಇರ್ತದೆ. ಅದಕ್ಕೆ ನಮ್ಮದು ನಿಯಂತ್ರಣ ಕೆಲವು ಸ್ವಲ್ಪ ಮಾಡಬೇಕಾಗ್ತದೆ. ನೀವು ಯಾವ ತರ ನಿಯಂತ್ರಣ ಮಾಡ್ತಾ ಇದ್ದೀರಿ? ನಾವಂದ್ರೆ ಅದಕ್ಕೆ ಒಂದು ಬಲೆ ಎಲ್ಲ ಇಟ್ಟು ಲೈಟ್ ಎಲ್ಲ ಸ್ವಲ್ಪ ಇದು ಮಾಡಿ ಅಂತದೆಲ್ಲ ಮಾಡ್ತೇವೆ ಅಷ್ಟೆಲ್ಲ. ಹಂದಿ ಎಲ್ಲ ಬರುವುದಿಲ್ಲ? ಹಂದಿ ನಮಗೆ ಕಾಟ ಇಲ್ಲ, ಒಂದು ಜಾಗದಲ್ಲಿ ಇಲ್ಲ, ಅಲ್ಲಿ ಹಂದಿನ ಕಾಟ ಇಲ್ಲ. ಆದ್ರಿಂದ ಈ ಗೆಡ್ಡೆಲ್ಲ ಅಂತ ಉಪದ್ರ ಇಲ್ಲ. ಆದ್ರೆ ಹಂದಿ ಬಂದರೂ ಸಹ ಶುಂಠಿ ಅರಶಿನ ಅದನ್ನೆಲ್ಲ ತಿನ್ನುವುದಿಲ್ಲ. ಕೆಸು ಅದನ್ನೆಲ್ಲ ತಿಂತದೆ, ಜಾಸ್ತಿ ತಿಂತದೆ. ಅದಕ್ಕೆ ಸ್ವಲ್ಪ ಸುತ್ತ ಏನಾದರೂ ಬಲೆಯ ಈ ಥರ ಬಲೆ ಎಲ್ಲ ಸಿಗ್ತದೆ ಅಂತದೆಲ್ಲ ಹಾಕಿದರೆ ಆಗ್ತದೆ. ಮತ್ತೊಂದು ಪ್ರಯೋಗ ಮಾಡಿ ಸ್ವಲ್ಪ ಕೂದಲು ಹಾಕಿದರೆ ಬರುವುದಿಲ್ಲ. ಓಹೋ, ಇದು ನಿಮ್ಮದೇ ಪ್ರಯೋಗ? ಪ್ರಯೋಗ ಅದನ್ನು ನೋಡಿದರೆ ಅದು ಬರುವುದಿಲ್ಲ. ಸರಿ, ಅದಕ್ಕೆ ನೀವು ಬೇಲಿ ಏನಾದರೂ ಹಾಕಿದ್ದೀರಾ? ಅದೇ, ಅದು ಹಾಕಿದ್ದೇವೆ ಸ್ವಲ್ಪ ಶೆಡ್ ನೆಟ್ ಆಗಿ ಆ ಥರ ಹಾಕಿ ಮೀನಿನ ಬಲೆ ಎಲ್ಲ ಸಿಗ್ತದೆ ನಮಗೆ, ಅದರಲ್ಲೇ ಸುತ್ತ ಹಾಕಿದರೆ ಸ್ವಲ್ಪ ಪ್ರಾಣಿಯೆಲ್ಲ ಕಡಿಮೆ ಆಗ್ತದೆ. ಈಗ ಇದರ ಮಾರಾಟ ವ್ಯವಸ್ಥೆಗೆ ಬರುವುದಿದ್ರೆ, ನೀವು ಮಾರಾಟವನ್ನು ವಾರಕ್ಕೆ ಒಂದು ಸಲ ಮಂಗಳೂರಿಗೆ ತಂದು ಮಾರಾಟ ಮಾಡ್ತೀರಿ. ಈಗ ಕೆಲವು ತರಕಾರಿಗಳೆಲ್ಲ ಒಂದು ವಾರ ಇಟ್ಟರೆ ಏನಾಗುವುದಿಲ್ಲ, ಕೆಲವು ತರಕಾರಿಗಳು ಸ್ವಲ್ಪ ಬೇಗ ಅದು ಕೊಳೆಯುವಂಥದ್ದು, ಅದನ್ನು ಏನು ಮಾಡ್ತೀರಿ ನೀವು? ಈಗ ಕೊಳೆಯುವಂಥ ತರಕಾರಿ ಅಂದರೆ ಕೆಲವೆಲ್ಲ ಇರ್ತದೆ, ಅದನ್ನು ನಾವು ಅಲ್ಲೇ ಹೆಚ್ಚು ಬೆಳಿಲಿಕ್ಕೆ ಹೋಗೋದಿಲ್ಲ, ನಮ್ಮ ವಾರಕ್ಕೆ ಎಂತ ಅಂತಲೇ ಬೆಳೆಸ್ತೇವೆ. ಮತ್ತು ವಾರದಲ್ಲಿ ಇಲ್ಲ ಅಲ್ಲೇ ಎಲ್ಲ ಹತ್ರದಲ್ಲೆಲ್ಲ ಕೊಟ್ಟು ಬಿಡ್ತೇವೆ ನಾವು. ಅಂದರೆ ವಾರದ ಒಂದು ಮಧ್ಯದಲ್ಲಿ ಒಂದು ಸಲ ಎರಡು ಸಲ ಕೊಡಬೇಕಾಗುತ್ತೆ, ಅಷ್ಟು ಹೆಚ್ಚು ಏನು ಕೊಡಲಿಕ್ಕೆ ಸಿಗುವುದಿಲ್ಲ, ಹಾಗಾಗಿ ಮತ್ತೆ ವಾರದಲ್ಲಿ ಇಲ್ಲೇ ಬರ್ತದಲ್ಲ, ಅಂಥದ್ದೆಲ್ಲ ಮಾಡ್ತದೆ. ಈಗ ಅಲ್ಲಿ ಕೊಡುವಂತಹ ತರಕಾರಿಗಳು ಯಾವುದೆಲ್ಲ? ಈಗ ಅಲ್ಲೇ ಅಲಸಂದೆ, ಬೆಂಡೆ, ಇರಂಥದ್ದೆಲ್ಲ ಸ್ವಲ್ಪ ಕೊಡಬೇಕಾಗ ಮತ್ತೆ ಯಾವುದನ್ನು ಕೊಡಬೇಕಂತ ಅವಶ್ಯಕತೆ ಇಲ್ಲ ಅಲ್ಲಿ. ನೀವು ಅಲ್ಲಲ್ಲಿ ಅಲ್ಲೇ ಕೇಳುವವರು ಇದ್ದಾರೆ ನಮಗೆ, ಅಲ್ಲೇ ಸ್ವಂತ ಗ್ರಾಹಕರು ಇದ್ದಾರೆ, ಹಾಗಾಗಿ ಅಲ್ಲಿಗೆ ಅಲ್ಲೇ ಸ್ವಲ್ಪ ಕೊಡ್ತಾ ಇದ್ದೇವೆ ನಾವು. ವಾರದಲ್ಲಿ ನೀವು ಮಂಗಳೂರಿಗೆ ತಂದು ಈ ವಾರದ ಸಂತೆ ಅನ್ನುವಂಥ ಇಲ್ಲಿ ಮಾರಾಟ ಮಾಡ್ತೀರಿ, ಈ ಥರದ ಒಂದು ಯೋಚನೆ ಹೇಗೆ ಬಂದದ್ದು? ಅಂದರೆ ನಮಗೆ ಕೃಷಿ ಪರಿವಾರದಿಂದಲೇ ನಮಗೆ ಶುರುವಿಗೆ ನಮ್ಮ ಇಲ್ಲಿ ಮಂಗಳೂರಲ್ಲಿ ನಮ್ಮ ನರಸಿಂಹಯ್ಯ ಅಂತ ಒಬ್ಬರು ಇದ್ದಾರೆ, ಅವರಮ್ಮ ಪರಿವಾರದಲ್ಲಿದ್ದರು. ಅವರು ಒಂದು ವಾರ ಗೊತ್ತಾಯಿತು ನಾವು ಹೀಗೆ ಮಂಗಳೂರಲ್ಲಿ ಮಾಡ್ತಾ ಇದ್ದೇವೆ, ಅಲ್ಲಿಗೆ ನೀವು ಸಹ ಬನ್ನಿ ಅಂತ ನಮಗೆ ಅವರು ರತ್ನಾಕರೆಲ್ಲ ನಮಗೆ ಅಲ್ಲಿ ಉಜಿರೆಯಲ್ಲಿ ಒಬ್ಬರು ಬಾಲಸುಬ್ರಹ್ಮಣ್ಯ ಅಂತ ನಮ್ಮ ಇದ್ದಾರೆ, ಅವರು ನಮ್ಮ ಪರಿವಾರದವರೇ, ಅವರು ಕಾರ್ಯದರ್ಶಿಯಾಗಿದ್ದರು, ರಾಜ್ಯ ಕಾರ್ಯದರ್ಶಿಯಾಗಿದ್ದರು. ಅವ್ರು ನಮಗೆ ಹೇಳಿದರು ನಮ್ಮ ಈ ಥರ ನೀವು ಅಲ್ಲಿ ಹೋದರೆ ನಮ್ಮ ಮಂಗಳೂರು ಸಾವಯವದಲ್ಲೇ ನೀವು ಬೆಳೆ ಇಷ್ಟು ಬೆಳೀತಾ ಇದ್ದೀರಿ, ಅಲ್ಲಿಗೆ ಹೋದರೆ ನೀವು ಮಾರಾಟದಲ್ಲಿ ವ್ಯವಸ್ಥೆ ಮಾಡ್ಬೋದು. ಅಲ್ಲಿಂದ ನಮ್ಮ ಶುರುವಾಯಿತು. ಸುಮಾರು ಎಷ್ಟು ಸಮಯದಿಂದ ನೀವು ಇಲ್ಲಿ ಮಂಗಳೂರಲ್ಲಿ ಅದನ್ನು ಮಾರಾಟ ಮಾಡಿದ್ದೀರಿ? ನಾವು 2013 ನಾವು ಇಲ್ಲಿ ಮಂಗಳೂರಲ್ಲಿ ಆ ಮಾರಾಟ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಭಾನುವಾರ ಮಾತ್ರ ಮಾರಾಟ ಮಾಡುವಂಥದ್ದು? ಹೌದು. ಭಾನುವಾರದ ಮಾರಾಟ ನಿಮಗೆ ಹೇಗೆ ಅನಿಸ್ತದೆ? ನಮಗೆ ಒಳ್ಳೆ ಇದು ರೆಸ್ಪಾನ್ಸ್ ಆಗಿ ಕಾಣ್ತಾ ಉಂಟು. ಏನೇನು ತರಕಾರಿ ಎಲ್ಲ ಮಾರ್ತೀರಿ ಇಲ್ಲಿ? ಇಲ್ಲಿ ನಮ್ಮ ಬೆಳೆದಂಥ ತರಕಾರಿಯನ್ನೆಲ್ಲ ನಾವು ಮಾರಾಟ ಮಾಡ್ತಿದ್ದೇವೆ. ಯಾವುದೆಲ್ಲ ಮುಖ್ಯವಾಗಿ? ಮುಖ್ಯವಾಗಿ ಸೋರೆಕಾಯಿ, ಮತ್ತು ಅಲಸಂದೆ, ಬಸಳೆ, ಅರಿವೆ, ಮತ್ತು ಕುಂಬಳ, ಮತ್ತು ಶುಂಠಿ, ಇಂಥದ್ದೆಲ್ಲ ಬೆಳೆಸ್ತಿದ್ದೇವೆ. ಈಗ ಇಲ್ಲಿ ಮಾರಾಟದಲ್ಲಿ ನಿಮಗೆ ಇದರ ಸೇಲ್ ಬೇಗ ಆಗ್ತದ? ಹೇಗೆ ಆಗುತ್ತೆ? ಅದಕ್ಕಿಂತಲೇ ಗ್ರಾಹಕರು ನಮ್ಮನ್ನು ಕಾಯ್ತಾ ಇರ್ತಾರೆ, ಅದಕ್ಕೋಸ್ಕರ ಅವರು ಫೋನ್ ಮಾಡ್ತಾರೆ ಮಧ್ಯದಲ್ಲಿ ಏನು ಬೆಳೀತಿದ್ರೆ ಇವರಲ್ಲಿ ಎಂತ ಸಿಗ್ತದೆ ಅಂತದೆಲ್ಲ ನಮಗೆ ಪ್ರೋತ್ಸಾಹವಾಗಿ ಕೊಡ್ತಾರೆ. ಒಳ್ಳೆಯದುಂಟು. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದು ಮಾರ್ತೀರಿ? ನಾವು ಮನೆಯಿಂದ ನಮಗೆ ಮಂಗಳೂರು ಬರಲಿಕ್ಕೆ ಒಂದು 78 ಕಿಲೋಮೀಟರ್, ಹಾಗಾಗಿ ನಾವು ಮಂಗಳೂರು ಅಲ್ಲಿಂದ ನಮಗೆ 1.5 ಗಂಟೆ ಜರ್ನಿ ಉಂಟು. ಬೆಳಿಗ್ಗೆ ಬರಬೇಕು, ರಾತ್ರಿ ಹೊತ್ತು ಬರಬೇಕಾದ್ರೆ ಇಲ್ಲಿಗೆ ನಾವು 6 ಕಾಲಕ್ಕೆ ಮಂಗಳೂರು ತಲುಪ್ತೇವೆ. ಅಲ್ಲಿಂದ 6:30 ನಮ್ಮ ಒಂದು 15 ನಿಮಿಷ ನಮಗೆ ಒಂದು ಅರ್ಧ ಗಂಟೆ ನಮಗೆ ಅದು ಸೆಟ್ಟಿಂಗ್ ಎಲ್ಲ ಮಾಡಲಿಕ್ಕೆ ಇರ್ತದೆ. ಮತ್ತು 6:30 ನಾವು ಶುರು ಮಾಡ್ತೇವೆ, 6:30 6:30 ಶುರು ಮಾಡ್ತೇವೆ ನಮ್ಮ ಸಂತೆಯ ವ್ಯಾಪಾರವನ್ನು. ನೀವು ಬೆಳೆದ ತರಕಾರಿ ಮಾತ್ರ ಮಾರುವುದು ಅಥವಾ? ಅಂದರೆ ನಮಗೆ ಪಕ್ಕ ಅವ ಸಾವಯವದಲ್ಲಿ ಬೆಳೆದವರು ಅಂಥವರನ್ನೆಲ್ಲ ನಾವು ಒಟ್ಟಿಗೆ ತರ್ತೇವೆ. ಕೆಲವು ಸಲ ನಮ್ಮಲ್ಲಿ ಎಂತ ಇರೋಂಥದ್ದೆಲ್ಲ ಇರ್ತದೆ, ಬಾಳೆಕಾಯಿ ಆಗಲಿ ಅಂತ ಗುಜ್ಜಿ ಅಂಥದ್ದೆಲ್ಲ ಇರ್ತದೆ. ನಿಮಗೆ ಈಗ ಗ್ರಾಹಕರು ನೀವು ಹೇಳಿದ್ರಿ ನಿಮ್ಮ ಹತ್ರ ಕೇಳಿ ತಗೊಳ್ಳುವಂಥದ್ದು ಅಂತ, ಈಗ ಇಂಥ ತರಕಾರಿ ಇದ್ರೆ ನನಗೆ ಬೇಕು ಅಂತ ಅವರು ಹೇಳುವಂತ ಕ್ರಮ ಉಂಟ? ಹೇಗೆ ಉಂಟು ಅದು? ಈಗ ನಮ್ಮಲ್ಲಿ ಮೊಬೈಲಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ಫ್ರೀ ಬುಕ್ಕಿಂಗ್ ಅಂತ ಶುರುವಾಗಿದೆ. ಅವರು ನಮಗೆ ಒಂದು ಬುಧವಾರ ಗುರುವಾರದಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಇಂಥದ್ದೆಲ್ಲ ನಮಗೆ ಬುಕ್ಕಿಂಗ್ ಉಂಟಾ ನಿಮ್ಮಲ್ಲಿ, ಇಂಥ ನಾವು ಆರ್ಡರ್ ಕೊಡ್ಬೋದಾ, ಇಷ್ಟು ಸಿಗ್ಬೋದಾ ಅಂಥದ್ದೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಈಗ ಆಗಿದೆ. ಅದನ್ನೆಲ್ಲ ಪ್ಯಾಕಿಂಗ್ ವ್ಯವಸ್ಥೆಯಾಗಿ ನಾವು ತಂದು ಕೊಡ್ತಾ ಇದ್ದೇವೆ ಅವರೊಟ್ಟಿಗೆ. ಪ್ಯಾಕಿಂಗ್ ಅಂದರೆ? ಪ್ಯಾಕಿಂಗ್ ಅಂದರೆ ಈಗ ನಾವು ಎಂತ ಬೆಳೀತಿದ್ದೇವೆ, ನನಗೆ ಈಗ ಉದಾಹರಣೆಗೆ ಇಷ್ಟು KG ಬೇಕು ನಿಮ್ಮಲ್ಲಿ, ಇಂಥದ್ದು ಉಂಟಾ ಅಂಥದ್ದು ನಿಮ್ಮಲ್ಲಿ ಉಂಟಾದರೆ ನಮಗೆ ನಾಳೆ ಇಷ್ಟು ನನಗೆ ಇಷ್ಟೆಲ್ಲ ಬೇಕೆಲ್ಲ ಲೀಸ್ಟ್ ಹಾಕ್ತಾರೆ. ಆ ಲೀಸ್ಟ್ ಮುಖಾಂತರ ನಾವು ಅಲ್ಲಿ ಪ್ಯಾಕ್ ಮಾಡಿದ್ದೀವಿ, ಇಲ್ಲ ಅಂದರೆ ನಾವು ಅವರಿಗೆ ಇಲ್ಲ ಅಂತ ನಾವು ಮುಂಚಿತವಾಗಿ ತಿಳಿಸ್ಬೇಕಾಗ್ತದೆ. ಅಂಥ ವ್ಯವಸ್ಥೆ ನಮ್ಮಲ್ಲಿ ಆಗಿದೆ, ಒಳ್ಳೆಯದು. ಈಗ ಸಾಮಾನ್ಯವಾಗಿ ನೀವು ಇಲ್ಲಿ ಬೆಳೆಯುವಂಥ ತರಕಾರಿಯನ್ನು ಸಾಮಾನ್ಯ ಬೆಳೆಸ್ತೀರಿ, ಇದಲ್ಲದೆ ಬೇರೆ ಏನಾದರೂ ಕೂಡ ಬೆಳೆಸುವಂಥದ್ದು ಏನಾದರೂ ಕೂಡ ಮಾಡಿದ್ದೀರಾ? ನೀವು ಹೇಳಿದ್ರಿ ಕೋಸನ್ನು ಮಾಡಿದ್ದೆ, ಅದಲ್ಲದೆ ಬೇರೆ ಏನಾದರೂ ಕೂಡ ಬೆಳೆಗಳನ್ನು ಮಾಡುವಂಥದ್ದು ಪ್ರಯತ್ನ ಮಾಡಿದ್ದೀರಾ? ಬೇರೆ ಅಂಥದ್ದೆಲ್ಲ ಪ್ರಯೋಗ ಮಾಡಲಿಲ್ಲ, ಮಾಡಬೇಕಂತ ಸ್ವಲ್ಪ ಅನಿಸ್ಲಿಲ್ಲ, ಯಾಕಂದ್ರೆ ಇದರಲ್ಲೇ ನಿಮಗೆ ಜಾಸ್ತಿ ಇದೆ. ಈಗ ಕೊತ್ತಂಬರಿ ಸೊಪ್ಪು ನಮ್ಮ ಇಲ್ಲಿ ಯಾರು ಬೆಳೆಸಿದಿಲ್ಲ, ಅದು ಬೆಳೆಸಿದೆ ಒಳ್ಳೆ. ಪಾಲಕ್ ಸೊಪ್ಪು ಸಹ ಸ್ವಲ್ಪ ಬೆಳೆಸಿದೆ, ಅದು ಸಹ ಒಳ್ಳೇದು ಬರ್ತದೆ. ಇದರ ಜೊತೆಗೆ ನೀವು ಬೇರೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಿ, ಅಡಿಕೆ ಮಾಡ್ತಾ ಇದ್ದೀರಿ, ತೆಂಗು ಇದೆ, ಬಾಳೆ ಎಲ್ಲವೂ ಇದೆ. ಈ ಅದರ ಜೊತೆ ರಬ್ಬರ್ ಕೂಡ ಬೆಳೆಸ್ತಾ ಇದ್ದೀರಿ ಅಂತ ಹೇಳಿ. ರಬ್ಬರ್ ಅಂದ್ರೆ ಉಂಟು ಅಷ್ಟೇ, ನಾವು ಅದರ ಹಾಲೆಲ್ಲ ತೆಗಿಲಿಕ್ಕೆ ಹೋಗೋದಿಲ್ಲ, ಅದು ರಬ್ಬರ್ ಬೇಡ. ಅದ್ರಲ್ಲಿ ಆ ತರ ಉಂಟು, ನನಗೆ ಅದರ ಏನು ಗೊತ್ತಿಲ್ಲ, ಅದು ದಿನಂಪ್ರತಿ ಅದಕ್ಕೆ. ಹಾಗಿದ್ರೆ ಮತ್ತೆ ರಬ್ಬರ್ ಯಾಕೆ ಹಾಕಿದ್ರಿ ನೀವು? ಅಂದರೆ ನಾನು ಅದು ಜಾಗ ಖರೀದಿ ಮಾಡಿದಂಥ ಜಾಗ, ಅದರಲ್ಲಿ ರಬ್ಬರ್ ಇತ್ತು. ನಾನು ಯಾವ ಮರವನ್ನು ಕಡಿಲಿಕ್ಕೆ ಹೋಗೋದಿಲ್ಲ, ಆ ಕಡಿಯದೆ ಅದರಲ್ಲಿ ಏನಾದರೂ ಮಾಡುವ ಅಂತ ಯೋಚನೆ ಮಾಡಿದೆ. ಅಷ್ಟೊತ್ತಿಗೆ ನನಗೆ ಒಂದು ಅನಾನಸು ಮಾಡ್ಬೋದು, ಅದರಲ್ಲಿ ರಬ್ಬರಲ್ಲಿ ಏನು ಬರೋದಿಲ್ಲ ಅಂತಾಯ್ತು. ಅದ್ರ ಮಧ್ಯದಲ್ಲಿ ಅನಾನಸು ಒಂದು ಗಿಡ ಹಾಕಿದ್ದೇನೆ ಸ್ವಲ್ಪ. ರಬ್ಬರ್ ಮಧ್ಯದಲ್ಲಿ? ರಬ್ಬರ್ ಮಧ್ಯದಲ್ಲಿ. ಎಷ್ಟು ಹಾಕಿದ್ರಿ ಅನಾನಸು? ಒಂದು 500 ಗಿಡ ಅದರಲ್ಲಿ ಮೇಲೆ ಉಂಟು ರಬ್ಬರಲ್ಲಿ. ಅದರ ಜೊತೆಗೆ ಅದರ ರಬ್ಬರ್ನ ಮಧ್ಯದಲ್ಲಿ ನಾನು ಇಟಾಚಿ ತಂದು ಅದನ್ನು ಸ್ವಲ್ಪ ಮಣ್ಣಾದ ಮಾಡಿ ಅದರಲ್ಲಿ ಅನಾನಸ್ ಹಾಕಿದ್ದೇನೆ. ಅನಾನಸ್ ಒಳ್ಳೆ ಬರ್ತದ? ಹೇಗೆ? ಅನಾನಸು ತುಂಬ ನೀರು ಹಾಕಿದರೆ ಒಳ್ಳೆ ಬರೋದು. ನಾನು ನೀರು ಹಾಕ್ಲಿಕ್ಕೆ ಹೋಗೋದಿಲ್ಲ, ಗೊಬ್ಬರ ಹಾಕಿ ಅದಕ್ಕೆ ಹೆಚ್ಚು ಹಾಕ್ಲಿಕ್ಕೆ ಹೋದ ಅದು ಸರಾಸರಿ 1.75 KG 1 KG ಬರ್ತದೆ ಒಂದು ಅನಾನಸು. ಒಳ್ಳೆ ಸಿಹಿ ಇರ್ತದೆ. ನಾವು ಬರೀ ಈಗ ಗದ್ದೆಯಲ್ಲಿ ಬೆಳೆಸಿದ್ದು ಮತ್ತೆ ರಬ್ಬರಲ್ಲಿ ಬೆಳೆಸಿದ್ದೇನೆ ವ್ಯತ್ಯಾಸ ಕಾಣ್ತಾ ಇಲ್ಲ. ಅಂತ ಹೇಳಿದ್ರೆ ರಬ್ಬರ್ ಮಧ್ಯದಲ್ಲಿ ಕೂಡ ಅನಾನಸ್ ಬೆಳೆಸಬಹುದು. ಬೆಳೆಸಬಹುದು, ಕಾರಳ ಬೆಳೆಸಬಹುದು. ನೀವು ಅನಾನಸ್ ಅನ್ನ ಬೆಳೆಸಿದ್ದೀರಿ, ಮತ್ತೇನ್ ಬೆಳೆಸಿದ್ದೀರಿ ಅದರಲ್ಲಿ ಮಧ್ಯದಲ್ಲಿ? ರಬ್ಬರ್ ಮಧ್ಯದಲ್ಲಿ ಬೇರೆ ಎಂತ ಇಲ್ಲ, ಅದ್ರ ಸುತ್ತ ಸ್ವಲ್ಪ ಹಣ್ಣಿನ ಗಿಡ ಎಲ್ಲ ಹಾಕಿದೆ. ಯಾವ್ದೆಲ್ಲ ಈಗ? ಹಲಸು, ಇದು ಲಕ್ಷ್ಮಣ ಫಲ, ಅದೆಲ್ಲ ಹಾಕಿದ್ದೀನಿ. ಅಂತದ್ದು ಮತ್ತೆ ಮರ ಎಲ್ಲ. ಈಗ ತರಕಾರಿಯ ಒಂದು ವ್ಯಾಪಾರ, ಒಬ್ಬ ಸಾವಯವ ಕೃಷಿಕನಾಗಿ ತರಕಾರಿಯ ವ್ಯಾಪಾರ ಲಾಭದಾಯಕವಾ? ಲಾಭದಾಯಕ ಕೆಲಸ ಎಲ್ಲ ಉಂಟು. ಅವ ಬದ್ಧತೆಯಲ್ಲಿ ಸಾವಯವದಲ್ಲಿ ಮಾಡಬೇಕಾದ್ರೆ ಲಾಭತ್ತೆ ತೆಗಿಬೋದು, ಇಲ್ಲ ಅಂದರೆ ಅದು ಕಷ್ಟ ಸಾಧ್ಯ. ಅದರೊಟ್ಟಿಗೆ ನಾವು ಇರಬೇಕಾಗ್ತದೆ ಅಂತ ಹೇಳಿದ್ರೆ ನಮ್ಮ ಕೃಷಿಯ ಜೊತೆ ನಿಂತರೆ. ಹೌದು, ಒಟ್ಟಿಗೆ ನಾವು ಅದರಕ್ಕೆ ದಿನಂಪ್ರತಿ ಅದರದ್ದೇ ಕೆಲಸ ಮಾಡಿದರೆ ಸಾವಯವದಲ್ಲಿ ಲಾಭ ಮಾಡಬಹುದು, ಇಲ್ಲಾಂದರೆ ಕಷ್ಟ ಅಂತ. ನಾವು ಸಾವಯವದಲ್ಲಿ ಮಾಡುವ ಅದು ಬಿಟ್ಟು ಬೀಜ ಇಲ್ಲ, ಬೀಜ ಹಾಕಿ ಹಾಕಿ ಹೋಗೋದಿದೆ, ಅದು ಆಗ್ಲಿಕ್ಕಿಲ್ಲ ಅಂತ ರೈತರೇ ಕರಿಬ ರೈತರಿಗೆ ಅದೊಂದು ನನ್ನ ಇದು. ಯಾರಿಗಾದರೂ ನಿಮಗೆ ಈ ಸಾವಯವ ರೀತಿಯ ಕೃಷಿಯಲ್ಲಿ ಮಾಡಬೇಕಾದ್ರೆ ಅವರಿಗೆ ನಿಮ್ಮ ಫೋನ್ ನಂಬರ್ ಅನ್ನು ಹೇಳ್ಬೋದಾ? ಧಾರಾಳ ಹೇಳ್ಬೋದು, ಹೇಳಿ. ನಮ್ಮದು 98 45 76 64 70 ವಾಟ್ಸಪ್ ನಂಬರ್ ಇದೆ, 94 82 42 64 70. ಅಂದರೆ ಜಾಸ್ತಿ ನಾವು ಕೃಷಿಕರು ಇರುವ ಕಾರಣ ರಾತ್ರಿ ಹೊತ್ತು ಮಾಡೋದು ಸ್ವಲ್ಪ ಎಲ್ಲರನ್ನೇ ಉಂಟು, ನಮಗೆ ಸ್ವಲ್ಪ ಒಳ್ಳೆಯದು. ಅಗಳತ್ತು ಫೋನು ಸ್ವಲ್ಪ ಕಷ್ಟ ಕಷ್ಟ, ನಾವು ಅಂದರೆ ತೋಟಕ್ಕೆ ಫೋನು ತಗೊಂಡು ಹೋಗುವುದಿಲ್ಲ. ಒಳ್ಳೆಯದು ರಾಮಣ್ಣವರೇ, ಮುಖ್ಯವಾಗಿ ಈ ತರಕಾರಿ ಕೃಷಿಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತರಕಾರಿ ಕೃಷಿ ಅನುಭವದ ಕುರಿತು ರಾಮಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಹಿತ ಮೇ ಜಾರಿ. ಇದೀಗ ಕೇಳಿ ಆರೋಗ್ಯ ಮಾಹಿತಿ. ಕಿರುಧಾನ್ಯ ಅಥವಾ ಮೈನರ್ ಮಿಲೆಟ್ಸ್ ಹಾಗೂ ಸಿರಿಧಾನ್ಯಗಳು ಎನ್ನುವ ಬೇರೆ ಬೇರೆ ಹೆಸರು ಹೊಂದಿರುವ ಧಾನ್ಯಗಳು ಗಾತ್ರದಲ್ಲಿ ಕಿರಿದು ತಲೆ ತಲಾಂತರಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಇವುಗಳನ್ನು ಬಳಸಲಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಇವುಗಳ ಪ್ರಾಮುಖ್ಯತೆ ಮರೆತು ಹೋಗಿದೆ. ತೃಣಧಾನ್ಯಗಳನ್ನು ಬಹುವಾಗಿ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸಣ್ಣ ಮತ್ತು ಅತಿಸಣ್ಣ ಹಿಡುವಳಿದಾರರು ಹಾಗೆಯೇ ಬೆಟ್ಟ ಪ್ರದೇಶಗಳಲ್ಲಿ ಕೂಡ ಜನರು ಬೆಳೆಸುತ್ತಾರೆ. ಇವುಗಳು ಸುಸ್ಥಿರ ಕೃಷಿಗೆ ಚೆನ್ನಾಗಿ ಒಗ್ಗಬಲ್ಲಂಥ ಧಾನ್ಯಗಳು. ತೃಣಧಾನ್ಯಗಳನ್ನು ಸಾಮಾನ್ಯವಾಗಿ ಕಿರುಧಾನ್ಯಗಳು, ಸಿರಿಧಾನ್ಯಗಳು, ಮೈನರ್ ಮಿಲೆಟ್ಸ್ ಎಂಬುದಾಗಿ ಕೂಡ ಕರೆಯುತ್ತಾರೆ. ಕಿರುಧಾನ್ಯಗಳನ್ನು ಸ್ವಾತಂತ್ರ್ಯ ಪೂರ್ವದವರೆಗೆ ಪಾರಂಪರಿಕ ಸಂಪ್ರದಾಯಬದ್ಧ ಕೃಷಿ ಪದ್ಧತಿಯಂತೆ ಬೆಳೆಯಲಾಗುತ್ತಿತ್ತು. ಸ್ವಾತಂತ್ರ್ಯದ ನಂತರ ಕೃಷಿ ವಿಜ್ಞಾನಿಗಳ ನಿರಂತರ ಸಂಶೋಧನೆಯ ಫಲವಾಗಿ ತಳಿ, ಕೃಷಿ ಪದ್ಧತಿ ಮತ್ತು ಸಸ್ಯ ಸಂರಕ್ಷಣೆಯಲ್ಲೂ ಹೊಸ ಆವಿಷ್ಕಾರಗಳನ್ನು ಮಾಡಲಾಯಿತು. ಈ ಅವಿರತ ಶ್ರಮದ ಫಲವಾಗಿ ಈಗ ರೈತರಿಗೆ ಅಧಿಕ ಇಳುವರಿ ಕೊಡಬಲ್ಲ ಸುಧಾರಿತ ತಳಿ ಮತ್ತು ಕೃಷಿ ವಿಧಾನಗಳು ಅಳವಡಿಕೆಗೆ ಲಭ್ಯವಿವೆ. ತೃಣಧಾನ್ಯ ಅಂದರೆ ಸಣ್ಣ ಕಾಳುಗಳ ಸಾಲಿಗೆ ಸೇರುವ ರಾಗಿ, ನವಣೆ, ಸಾಮೆ, ಬರಗು, ಹಾರಕ, ಊದಲು, ಜೋಳ, ಸಜ್ಜೆ ಇಂತಹ ಧಾನ್ಯಗಳು. ನಮ್ಮ ನಿತ್ಯದ ಆಹಾರದಲ್ಲಿ ಇವು ಇದ್ದರೆ ಇವು ಆರೋಗ್ಯವನ್ನು ವೃದ್ಧಿಸುತ್ತವೆ. ಅಕ್ಕಿ ಗೋಧಿಯೊಂದಿಗೆ ಹೋಲಿಸಿದಾಗ ಈ ಧಾನ್ಯಗಳಲ್ಲಿ ಸಸಾರಜನಕ, ಕೊಬ್ಬು, ನಾರಿನ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಕ್ಯಾಲ್ಶಿಯಂ ಮತ್ತು ಕಬ್ಬಿಣಾಂಶ ಕೂಡ ಇದರಲ್ಲಿ ಇದೆ. ಶರ್ಕರ ಪಿಷ್ಟ ಕಡಿಮೆ ಪ್ರಮಾಣದಲ್ಲಿದ್ದು ನಾರಿನಾಂಶ 2-15% ಇರುತ್ತದೆ. ಸುಮಾರು 5,000 ವರ್ಷಗಳ ಇತಿಹಾಸ ಇರುವ ಈ ಸಾಂಪ್ರದಾಯಿಕ ಧಾನ್ಯಗಳನ್ನು ಆಧುನಿಕ ವೈದ್ಯರು ಕೂಡ ಇದರ ಗುಣವಿಶೇಷಗಳನ್ನು ಮನಗಂಡು ರೋಗಿಗಳಿಗೂ ಕೂಡ ಸೇವಿಸಲು ತಿಳಿಸುತ್ತಾರೆ. ರಾಗಿ ನಮ್ಮ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಒಂದು ಮುಖ್ಯ ಆಹಾರ. ಇದನ್ನು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಮುಂತಾದ ಜಿಲ್ಲೆಗಳಲ್ಲಿ ಬೆಳೆಸುತ್ತಾರೆ. ನೀರಾವರಿ ಸೌಲಭ್ಯ ಹೊಂದಿದ ರೈತರು ಈ ಬೆಳೆಯನ್ನು ಮುಂಗಾರು, ಹಿಂಗಾರು ಹಾಗೆಯೇ ಬೇಸಿಗೆ ಬೆಳೆಯಾಗಿ ಕೂಡ ಬೆಳೆಯುವುದು ವಾಡಿಕೆಯಲ್ಲಿದೆ. ಸಾಮೆಯು ಕರ್ನಾಟಕದ ದಕ್ಷಿಣ ಜಿಲ್ಲೆಗಳಲ್ಲಿ ಬೆಳೆಯಲಾಗುವ ಒಂದು ಮುಖ್ಯ ತೃಣಧಾನ್ಯ. ಈ ಬೆಳೆಯನ್ನು ಪೂರ್ಣವಾಗಿ ಬೆಳೆಯಾಗಿ ಮತ್ತು ರಾಗಿ ಜೊತೆ ಮಿಶ್ರ ಬೆಳೆಯಾಗಿ ಕೂಡ ಬೆಳೆಯಬಹುದು. ಇದು ಕಡಿಮೆ ಮಳೆ ಬೀಳುವ ಪ್ರದೇಶಗಳಿಗೆ ಒಂದು ಸೂಕ್ತವಾದಂತಹ ಬೆಳೆ. ಹಾರಕವು ಬರಸಹಿಷ್ಣು ಶಕ್ತಿಯನ್ನು ಹೊಂದಿದ ಬೆಳೆ. ಇದನ್ನು ಸಾಮಾನ್ಯವಾಗಿ ಭಾರತದ ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುವ ಜನರು ಬೆಳೆಸುತ್ತಾರೆ. ಈ ಬೆಳೆ ಕಡಿಮೆ ಫಲವತ್ತತೆಯ ಭೂಮಿಯಲ್ಲೂ ಚೆನ್ನಾಗಿ ಬೆಳೆಯುತ್ತದೆ. ಊದಲು ಬೆಳೆಯನ್ನು ಕಾಳು ಮತ್ತು ಮೇವಿನ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಈ ಕಿರುಧಾನ್ಯಗಳನ್ನು ಪ್ರಕೃತಿಯ ಎಲ್ಲ ವೈಪರೀತ್ಯಗಳಲ್ಲೂ ಕೂಡ ಬೆಳೆಸಬಹುದು. ಇದು ಜನರಿಗೆ ಎಲ್ಲ ರೀತಿಯ ಪೌಷ್ಟಿಕಾಂಶಗಳನ್ನು ಒದಗಿಸುವ ಉತ್ತಮ ಆಹಾರವಾಗಿದೆ. ರಾಗಿ ತಿಂದವ ನಿರೋಗಿ ಎನ್ನುವುದು ಗ್ರಾಮೀಣ ಪ್ರದೇಶದ ನುಡಿಗಟ್ಟು. ರಾಗಿಯ ಪೋಷಕ ಮೌಲ್ಯಗಳು ಪ್ರಶಂಸನೀಯ. ಅದರ ಸಸಾರಜನಕವು ಉತ್ತಮ ಗುಣಮಟ್ಟದ್ದಾಗಿದ್ದು ಗಂಧಕಯುಕ್ತ ಅಮೈನೋ ಆಮ್ಲಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಸಕ್ಕರೆಯ ಅಂಶವು ನಿಧಾನವಾಗಿ ಪಚನಗೊಳ್ಳುವಂತಿದ್ದು ಮಧುಮೇಹಿ ರೋಗಿಗಳಿಗೂ ಕೂಡ ಉಪಯುಕ್ತವಾಗಿದೆ ಎಂದು ಹೇಳಲಾಗಿದೆ. ಅಧಿಕ ನಾರಿನಾಂಶವು ಮಲಬದ್ಧತೆ, ಬೊಜ್ಜಿನ ನಿವಾರಣೆಯನ್ನು ಮಾಡುವುದಲ್ಲದೆ ಆರೋಗ್ಯ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಇದು ಮೆದುಳಿನ ವಿಕಾಸಕ್ಕೂ ಕೂಡ ಅನುಕೂಲಕರ. ರಾಗಿಯ ಸೇವನೆಯಿಂದ ಸುಣ್ಣದ ಕೊರತೆಯಿಂದ ರಕ್ತಹೀನತೆಯನ್ನು ತಡೆಗಟ್ಟಲು ಸಾಧ್ಯವಿದೆ. ಇತ್ತೀಚಿನ ದಿನಗಳಲ್ಲಿ ರಾಗಿ ಕಾಳಿನ ಪೌಷ್ಟಿಕತೆಯ ಮಹತ್ವವನ್ನು ಅರಿತುಕೊಂಡು ಆಹಾರ ಧಾನ್ಯಗಳನ್ನು ಪೌಷ್ಟಿಕ ಧಾನ್ಯಗಳು ಎಂದು ಕೂಡ ಕರೆಯಲಾಗುತ್ತದೆ. ತೃಣಧಾನ್ಯಗಳನ್ನು ನಿತ್ಯದ ಆಹಾರದಲ್ಲಿ ಬಳಸಬಹುದು. ವೈವಿಧ್ಯ ತಿನಿಸುಗಳನ್ನು ತಯಾರಿಸುವ ಮೂಲಕ ರುಚಿಯ ಜೊತೆ ಔಷಧ ರೂಪದಲ್ಲೂ ಸೇವಿಸಬಹುದು. ರಾಗಿಯಿಂದ ಪಾನೀಯಗಳಾದ ಮಾಲ್ಟ್, ಅಂಬಲಿಗಳನ್ನು ತಯಾರಿಸಬಹುದು. ದೋಸೆ, ಇಡ್ಲಿ, ರೊಟ್ಟಿ, ಶಾವಿಗೆ, ಸಿಹಿ ತಿಂಡಿಗಳಾದ ಹಲ್ವಾ, ಕಡುಬು ಇವುಗಳನ್ನು ಕೂಡ ತಯಾರಿಸಬಹುದು. ಕರಿದ ತಿಂಡಿಗಳು ಮತ್ತು ಕೋಸಂಬರಿಗಳನ್ನು ಕೂಡ ತಯಾರಿಸಬಹುದು. ರಾಗಿಯ ಆಹಾರಗಳ ಕೆಲವು ನ್ಯೂನತೆಗಳನ್ನು ಹೋಗಲಾಡಿಸಿ ಇದನ್ನು ಹೆಚ್ಚು ಜನಪ್ರಿಯಗೊಳಿಸುವಂತಹ ಪದಾರ್ಥಗಳನ್ನು ರಾಗಿಯಿಂದ ತಯಾರಿಸುವುದರಲ್ಲಿ ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಸ್ಥೆಯವರು ಯಶಸ್ವಿಯಾಗಿದ್ದಾರೆ. ನವಣೆ, ಅಕ್ಕಿ, ಇಡ್ಲಿ, ದೋಸೆ, ರೊಟ್ಟಿ, ಪಾಯಸ, ಮೈಸೂರ್ ಪಾಕ್, ಅನ್ನ, ಪೊಂಗಲ್ ಇವುಗಳನ್ನು ಮಾಡಲು, ಹಾರಕ, ಮೊಸರನ್ನ, ಬರಗು, ದೋಸೆ, ಸಜ್ಜೆ, ಇಡ್ಲಿ, ರೊಟ್ಟಿ ಮುಂತಾದವುಗಳನ್ನು ಮಾಡಲು ಕೂಡ ಉಪಯೋಗಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಜನರ ಆಹಾರ ಪದ್ಧತಿಗಳಲ್ಲಿ ಬಹಳಷ್ಟು ಬದಲಾವಣೆ ಕಾಣುತ್ತಿದೆ. ಅಕ್ಕಿ ಗೋಧಿ ಆಧಾರಿತ ತಿನಿಸುಗಳ ಕಡೆ ಹೆಚ್ಚು ಒಲವು ತೋರುತ್ತಿದ್ದು ಕಿರುಧಾನ್ಯಗಳ ಬೇಡಿಕೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತಿದೆ. ಈ ಕಿರುಧಾನ್ಯಗಳ ಪೌಷ್ಟಿಕಾಂಶಗಳನ್ನು ಜೊತೆಗೆ ಮೌಲ್ಯವರ್ಧಿತ ಪದಾರ್ಥಗಳ ಬಗ್ಗೆ ಹೆಚ್ಚಿನ ಪ್ರಚಾರ ದೊರೆತರೆ ಇದರ ಬೇಡಿಕೆಯನ್ನು ಹೆಚ್ಚಿಸಲು ಸಾಧ್ಯವಾಗಬಹುದು. 2023 ಅಂದರೆ ಈ ವರ್ಷವನ್ನು ಕಿರುಧಾನ್ಯ ವರ್ಷವನ್ನಾಗಿ ಘೋಷಿಸಲಾಗಿದೆ. ಆದ್ದರಿಂದ ಕಿರುಧಾನ್ಯದ ಮಹತ್ವ, ಇದರ ಪೌಷ್ಟಿಕಾಂಶಗಳ ಬಗ್ಗೆ ಜನರು ತಿಳಿದುಕೊಂಡು ಇದನ್ನು ಹೆಚ್ಚು ಹೆಚ್ಚು ಉಪಯೋಗಿಸುವ ಬಗ್ಗೆ ಯೋಚನೆ ಮಾಡಬಹುದು. ಇದುವರೆಗೆ ಆರೋಗ್ಯ ಮಾಹಿತಿ ಕೇಳಿದಿರಿ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 44,000 ರಿಂದ 48,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 30,000 ರಿಂದ 39,500 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 23,000 ರಿಂದ 30,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 6,000 ರಿಂದ 8,300 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, ಎರಡನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 37,000 ರಿಂದ 47,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ, ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ, ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದೀಗ ಕೇಳಿ ಎಸ್ ಶಂಕರ್ ಅವರು ಹಾಡಿರುವ ಪದ್ಮಚರಣ್ ಅವರ ದೇವರ ನಾಮ ಮನವೇ ಮಂತ್ರಾಲಯ. ಮನವೇ ಮಂತ್ರಾಲಯ, ನನ್ನ ಮನವೇ ಮಂತ್ರಾಲಯ, ನನ್ನ ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಗುರುವೇ ಕರುಣಾಮಯ, ನನ್ನ ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಗುರುವೇ ಕರುಣಾಮಯ, ನನ್ನ ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಗುರುವೇ ಕರುಣಾಮಯ, ನೆಲೆಸಿಲ್ಲಿ ಗುರುವೇ ಕರುಣಾಮಯ, ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಗುರುವೇ ಕರುಣಾಮಯ. ತಂದೆಯು ತಾಯಿಯು ಬಂಧುವು ನೀನೆ, ತಂದೆಯು ತಾಯಿಯು ಬಂಧುವು ನೀನೆ, ತಮವನು ಕಳೆಯುವ ದೇವಿಗೆ ನೀನೆ, ತಂದೆಯು ತಾಯಿಯು ಬಂಧುವು ನೀನೆ, ತಮವನು ಕಳೆಯುವ ದೇವಿಗೆ ನೀನೆ, ಕಲುಮಶ ತೊಳೆವ ಗಂಗಾ ಜಲ ಕಲುಮಶ ತೊಳೆವ ಗಂಗಾ ಜಲ ನೀನೆ, ಕಲುಮಶ ತೊಳೆವ ಗಂಗಾ ಜಲ ನೀನೆ, ಕಲುಮಶ ತೊಳೆವ ಗಂಗಾ ಜಲ ನೀನೆ, ಕಂಬನಿಯೋರೆಸುವ ಕರುಣಾಳು ನೀನೆ, ಕಲುಮಶ ತೊಳೆವ ಗಂಗಾ ಜಲ ನೀನೆ, ಕಂಬನಿಯೋರೆಸುವ ಕರುಣಾಳು ನೀನೆ, ಗುರುವೇ ಕರುಣಾಮಯ, ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಗುರುವೇ ಕರುಣಾಮಯ. ನರಹರಿ ಪದ ಕಮಲ ಸೇವಿ ಪ್ರಭ್ರಮರ, ನರಹರಿ ಪದ ಕಮಲ ಸೇವಿ ಪ್ರಭ್ರಮರ, ಮರಳಿಧರೆ ಗಿಳಿದ ಗುರು ರಾಘವೇಂದ್ರ, ನರಹರಿ ಪದ ಕಮಲ ಸೇವಿ ಪ್ರಭ್ರಮರ, ಮರಳಿಧರೆ ಗಿಳಿದ ಗುರು ರಾಘವೇಂದ್ರ, ಶಿರಬಾಗಿ ನಮಿಸುವೆ ತವ ಪದ್ಮಚರಣಗೆ, ಶಿರಬಾಗಿ ನಮಿಸುವೆ ತವ ಪದ್ಮಚರಣಗೆ, ಶಿರಬಾಗಿ ನಮಿಸುವೆ ತವ ಪದ್ಮಚರಣಗೆ, ಕರುಣದಿ ಕಾಯೋ ಕರುಣದಿ ಕಾಯೋ, ಕರುಣದಿ ಕಾಯೋ ಗುರು ಸಾರ್ವಭೌಮ, ಶಿರಬಾಗಿ ನಮಿಸುವೆ ತವ ಪದ್ಮಚರಣಕ್ಕೆ, ಕರುಣದಿ ಕಾಯೋ ಗುರು ಸಾರ್ವಭೌಮ, ಗುರುವೇ ಕರುಣಾಮಯ, ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಗುರುವೇ ಕರುಣಾಮಯ, ನನ್ನ ಮನವೇ, ನನ್ನ ಮನವೇ,